ರೈತ ಬಾಂಧವರಿಗೆ ಈ ಕಲ್ಯಾಣ ಕರ್ನಾಟಕದ ಭಾಗದವರಿಗೆ ಅತ್ಯಂತ ಒಂದು ಹರ್ಷದ ಸಂಗತಿ ಅಂತ ಹೇಳಬಹುದು. ಯಾಕಂದರೆ ಇದು ಅಖಿಲ ಭಾರತ ಮಟ್ಟದಲ್ಲಿ ಆಗ್ತಾ ಇದೆ. ಇದು ಇದಕ್ಕೆ ಮುಖ್ಯವಾಗಿ ಸಿರಿಧಾನ್ಯಗಳ ಅಂತಾರಾಷ್ಟ್ರೀಯ ಸಿರಿಧಾನ್ಯಗಳ ವರ್ಷ ಅಂಥೇಳಿ ನಮ್ಮ ಯುನೈಟೆಡ್ ನೇಷನ್ಸ್ದವರು ನಮ್ಮ ಭಾರತದ ಒತ್ತಡದಿಂದಾಗಿ ಇದರ ಘೋಷಣೆ ಆಗಿದೆ. ಅಂದರೆ 2023 ಈ ಅಂತಾರಾಷ್ಟ್ರೀಯ ಸಿರಿಧಾನ್ಯಗಳ ವರ್ಷ ಅಂತ ಘೋಷವಾಕ್ಯ ಇದೆ. ಈ ಅಂತಾರಾಷ್ಟ್ರದ ಸಿರಿಧಾನ್ಯಗಳ ವರ್ಷದ ಒಂದು ಅಭಿಯಾನ ಅಂದರೆ ಇಲ್ಲಿಂದಲೇ ಪ್ರಾರಂಭವಾಗುತ್ತಿರೋದು, ಅದು ಹೆಚ್ಚು ನಮಗೆ ಸಂತೋಷ ಕೊಡುವಂಥ ವಿಷಯ. ರಾಯಚೂರು ನಗರದಲ್ಲಿ ಪ್ರಾರಂಭವಾಗುತ್ತಿರೋದು ಅಂದರೆ ಈ ಒಂದು ಅಭಿಯಾನಕ್ಕೆ ಚಾಲನೆ ಕೊಡ್ತಾ ಇದ್ದೀವಿ. ಕರ್ಟನ್ ರೇಸರ್, ಇಟ್ ಈಸ್ ಎ ಕರ್ಟನ್ ರೇಸರ್ ಅಂತ ನಾವು ಹೇಳಬಹುದು. ಈ ಸಿರಿಧಾನ್ಯಗಳ ಅಭಿಯಾನ ಇಲ್ಲಿಂದಲೇ ಶುರುವಾಗುತ್ತಿರುವುದು ಮತ್ತು ಈ ಒಂದು ಸಿರಿಧಾನ್ಯಗಳ ಅಭಿಯಾನ 2 ದಿನಗಳದ್ದು ಆಗಿರುತ್ತದೆ. ಈ 2 ದಿನಗಳ ಅಭಿಯಾನದಲ್ಲಿ ಯಾವ ಥರದ ಒಂದು ಶೆಡ್ಯೂಲ್ ಇದೆ ಅಂತ ಸಂಕ್ಷಿಪ್ತವಾಗಿ ಹೇಳ್ತೀನಿ ನಾನು. ಈ ಒಂದು ಅಭಿಯಾನವು 2 ಭಾಗಗಳಾಗಿ ವಿಂಗಡಣೆ ಮಾಡಿಕೊಂಡಿದ್ದೆವು ನಾವು. 1ನೆಯದು ವಸ್ತು ಪ್ರದರ್ಶನ. ಇಲ್ಲಿ ಮುಖ್ಯವಾಗಿ ಅಂದರೆ ಈಗ ಸಿರಿಧಾನ್ಯಗಳಿಂದ ಏನೆಲ್ಲ ವಸ್ತುಗಳನ್ನು ನಾವು ಅದನ್ನು ಮಾಡಬಹುದು, ಅದನ್ನು ರಫ್ತು ಮಾಡಬಹುದು, ಅದನ್ನು ಯಾವ ಥರದ ನಮ್ಮ ಒಂದು ಪೌಷ್ಟಿಕತೆಯನ್ನು ಹೆಚ್ಚು ಮಾಡಿಕೊಳ್ಳಲು, ಎಲ್ಲರಿಗೂ ಗೊತ್ತಿರುವಂತೆ ಸಿರಿಧಾನ್ಯಗಳ ಮಹತ್ವ ಇತ್ತೀಚಿನ ದಿನಗಳಲ್ಲಿ ಅತ್ಯಂತ, ಯಾಕೆ ಈ ಥರ ಸಿರಿಧಾನ್ಯಗಳಿಗೆ ನಾವು ಹೆಚ್ಚು ಮಹತ್ವ ಕೊಡ್ತಾ ಇದ್ದೀವಿ, ಆಹಾರದಲ್ಲಿ ಹೆಚ್ಚು ಹೆಚ್ಚು ಸಿರಿಧಾನ್ಯಗಳನ್ನು ಸ್ವೀಕರಿಸಿರಿ ಅಂತ ಯಾಕೆ ಹೇಳ್ತಾ ಇದ್ದೀವಿ. ಸೊ ಈ ಒಂದು ದೃಷ್ಟಿಯಿಂದ ಇದು ಬಹಳ ಮಹತ್ವ ಪಡಿತದೆ ಅಂತ ಹೇಳಿ ನಾವಿಲ್ಲಿ ಏನು ಮಾಡಿದ್ದೀವಿ, ಆಹಾರ ಉತ್ಪಾದಕ ಸಂಸ್ಥೆಗಳನ್ನು ಕರೆದಿದ್ದೀವಿ, ಅಗ್ರಿ ಸ್ಟಾರ್ಟ್ಅಪ್ಸ್ ಕೂಡ ಕರೆದಿದ್ದೀವಿ, ಮತ್ತು ವಿಶೇಷವಾಗಿ ಇಲ್ಲಿ ಬ್ಯಾಂಕರ್ಸ್ ಇರ್ತಾರೆ. ಅಂದರೆ ಈಗ ನಾವು ಯಾರಾದರೂ ಒಬ್ಬರು ಈಗ ಒಂದು ಇಂಡಸ್ಟ್ರಿ ಅಥವಾ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕಪ್ಪ ಅಂತಂದರೆ ಅಲ್ಲಿ ಬ್ಯಾಂಕರ್ಸ್ ಕೂಡ ಇರ್ತದೆ. ಇದು ನೆಬಾರ್ಡ್ ಪ್ರಾಯೋಜಿತ ಸಿರಿಧಾನ್ಯಗಳ ಒಂದು ಸಮಾವೇಶ ಆಗಿರ್ತದೆ. ಇದರ ಮುಖ್ಯವಾಗಿ ಇದು ಕಾರಣೀಭೂತರಂದರೆ ನಮ್ಮ ಯೂನಿಯನ್ ಫೈನಾನ್ಸ್ ಮಿನಿಸ್ಟರ್, ಕೇಂದ್ರದಿಂದ ಬಂದಿರ್ತದೆ ನಮಗೆ, ಕೇಂದ್ರದ ಹಣಕಾಸು ಆಯೋಗದಿಂದ ನೆಬಾರ್ಡ್ ಸಂಸ್ಥೆಗೆ ಬಂದ ಒಂದು ಇದರಲ್ಲಿ ಡೈರೆಕ್ಷನ್ ಪ್ರಕಾರ, ಅವರ ನಿರ್ದೇಶನದ ಅನುಗುಣವಾಗಿ, ಅವರ ನಿರ್ದೇಶನ ಏನಿತ್ತಂದರೆ ನೀವು ಒಂದು ಸಿರಿಧಾನ್ಯಗಳ ಸಮಾವೇಶವನ್ನು ರಾಯಚೂರಿನಲ್ಲಿ ಆಯೋಜನೆ ಮಾಡಿರಿ ಮತ್ತು ಅದಕ್ಕೆ ಕೃಷಿ ವಿಶ್ವವಿದ್ಯಾನಿಲಯ ರಾಯಚೂರಿನ ಸಹಯೋಗದೊಂದಿಗೆ ಮಾಡಿರಿ ಅಂತ ಬಂತದ್ದು. ಸೊ ಆ ರೀತಿ ಬಂದಿದ್ದರಿಂದ ಈ ಒಂದು ಸಿರಿಧಾನ್ಯಗಳ ಸಮಾವೇಶ ನಾವು ಇದಕ್ಕೆ ಚಾಲನೆ ಕೊಡ್ತಾ ಇದ್ದೀವಿ. ಇದು ಏಪ್ರಿಲ್ ತಿಂಗಳಿಂದಲೇ ನಡೀತಾ ಇದೆ. ಈಗ ಇದು ಇದಕ್ಕೆ ಒಂದು ಜೀವಕಳೆ ಬಂದಿದೆ ಅಂತ ಹೇಳಬಹುದು. 26 ಮತ್ತು 27 ಇದು ಆಗುತ್ತಿರುವುದು ಮತ್ತು ಬಹುಮುಖ್ಯವಾಗಿ ಈ ಒಂದು ಸಿರಿಧಾನ್ಯಗಳ ಸಮಾವೇಶ ನಾನು ಹೇಳಿದೆ 2 ದಿನಗಳದ್ದಾಗಿರ್ತದೆ ಅಂತೇಳಿ. ಇಲ್ಲಿ ವಸ್ತು ಪ್ರದರ್ಶನದ ಮಳಿಗೆಗಳು ಇರ್ತವೆ. ಎಲ್ಲ ನಮ್ಮ ರೈತ ಬಾಂಧವರು, ಸಿರಿಧಾನ್ಯಗಳ ಬೆಳೆಗಾರರು ಇರಬಹುದು ಅಥವಾ ನಮ್ಮ ರೈತ ಬಾಂಧವರು ಇರಬಹುದು, ನಾಗರಿಕರು ಇರಬಹುದು, ಸಿರಿಧಾನ್ಯಗಳ ಬಗ್ಗೆ ಆಸಕ್ತಿ ಉಳ್ಳವರು ಎಲ್ಲರೂ ಈ ಒಂದು ವಸ್ತು ಪ್ರದರ್ಶನಕ್ಕೆ ಭೇಟಿ ಕೊಡಬಹುದು. 26 ಇದು ಪಬ್ಲಿಕ್ಗೆ ಓಪನ್ ಇರ್ತದೆ, 26 ಬೆಳಗ್ಗೆಯಿಂದ ಸಾಯಂಕಾಲದವರೆಗೆ, ಮತ್ತು 27 ಒಂದು ಉದ್ಘಾಟನೆ ಇದೆ, ಅಂದರೆ ಅಭಿಯಾನ ಅಂತ ಹೇಳಿದೆ. ಅದಕ್ಕೆ ಚಾಲನೆ ನೀಡುವುದಕ್ಕೆ ನಮ್ಮ ಸನ್ಮಾನ್ಯ ಕೇಂದ್ರದ ಹಣಕಾಸು ಸಚಿವರಾದ ನಿರ್ಮಲಾ ಸೀತಾರಾಮನ್ ಮೇಡಮ್ ಅವರು ಬರ್ತಾ ಇದ್ದಾರೆ, ಅವರೊಟ್ಟಿಗೆ ತೋಮರ್ ಸಾಹೇಬರು ಬರ್ತಾ ಇದ್ದಾರೆ, ಅಂದರೆ ಕೇಂದ್ರದ ಕೃಷಿ ಮಂತ್ರಿಗಳು ಮತ್ತು ಕೇಂದ್ರದ ಶೋಭಾ ಕರಂದ್ಲಾಜೆ ಮೇಡಮ್ ಕೂಡ ಬರ್ತಾ ಇದ್ದಾರೆ, ಸನ್ಮಾನ್ಯ ಮುಖ್ಯಮಂತ್ರಿಗಳು ಬರ್ತಾ ಇದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ, ಮತ್ತು ನಮ್ಮ ಕೃಷಿ ಸಚಿವರಾದ ಬಿಸಿ ಪಾಟೀಲ್ ಸಾಹೇಬರು ಬರ್ತಾ ಇದ್ದಾರೆ, ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಮುನೇನಕೊಪ್ಪ ಅವರು ಕೂಡ ಬರ್ತಾ ಇದ್ದಾರೆ. ಈ ಒಂದು ಸಮಾರಂಭಕ್ಕೆ ಎಲ್ಲ ನಮ್ಮ ಲೋಕಸಭಾ ಸದಸ್ಯರು ಮತ್ತು ನಮ್ಮ ಇಲ್ಲಿ ಇರತಕ್ಕಂಥ ಎಲ್ಲ ವಿಧಾನಸಭಾ ಸದಸ್ಯರು ಕೂಡ ಈ ಒಂದು ಸಮಾರಂಭಕ್ಕೆ ಬರುವಂತೆ ಮನವಿ ಕೂಡ ಮಾಡಿಕೊಂಡಿದ್ದೇವೆ. ಈ ಒಂದು ಸಮಾರಂಭ ಯಶಸ್ವಿಯಾಗಿ ಆಗಬೇಕಂದ್ರೆ ನಿಮ್ಮೆಲ್ಲರ ಸಹಕಾರ ಕೂಡ ಇರಬೇಕು. ಮತ್ತು ಇಲ್ಲಿ ನಾನು ಹೇಳಿದೆ, ನಾನು 2 ದಿನಗಳ ಕಾರ್ಯಕ್ರಮ ಇರ್ತದೆ ಅಂಥೇಳಿ. 1ನೇ ದಿನ ವಸ್ತು ಪ್ರದರ್ಶನ ಮತ್ತು 2ನೇ ದಿನದ್ದು ಕಾರ್ಯಕ್ರಮ ಬೆಳಗ್ಗೆ 10 ಗಂಟೆಗೆ ಇದಾಗಿ ಒಂದು ವರ್ಕ್ಶಾಪ್ ಕಾರ್ಯಾಗಾರ ಆಗಿದೆ. ಈ ಒಂದು ಕಾರ್ಯಕ್ರಮದಲ್ಲಿ ಸುಮಾರು 600-700 ಸಿರಿಧಾನ್ಯದ ಬೆಳೆಗಾರರಾಗಿರಬಹುದು ಅಥವಾ ಅಗ್ರಿ ಸ್ಟಾರ್ಟ್ಅಪ್ಸ್ ಅಂತೇಳಿ ನಾವೇನು ಹೇಳ್ತೀವಿ, ಈಗ ಸಿರಿಧಾನ್ಯದ ಬಗ್ಗೆ ಹೆಚ್ಚು ಆಸಕ್ತಿ ಇದೆ ನನಗೆ, ನಾವು ಏನು ಮಾಡಬಹುದು, ಈ ಒಂದು ನಾವು ಸಿರಿಧಾನ್ಯದ ಉತ್ಪಾದನೆ ಮಾಡಿದ್ದೀವಿ, ಅದನ್ನು ನಾವು ರಫ್ತು ಮಾಡಬೇಕು ಅಂತ ಹೇಳ್ತಾ ಇದ್ದೀವಿ, ಅದನ್ನು ಯಾವ ಥರ ಮಾಡಬಹುದು, ಅಲ್ಲಿ ನಮಗೆ ಇಂಟ್ರಾಕ್ಷನ್ಗೆ ಅನುಕೂಲವಾಗುವಂತೆ ಒಂದು ವೇದಿಕೆ ನಿರ್ಮಾಣ ಮಾಡಿದ್ದೀವಿ. ಆ ಒಂದು ವೇದಿಕೆಯಲ್ಲಿ ಸಿರಿಧಾನ್ಯದ ಬಗ್ಗೆ ಹೆಚ್ಚಿನ ತಿಳುವಳಿಕೆ ಉಳ್ಳ ವಿಜ್ಞಾನಿಗಳು ಕೂಡ ಭಾಗವಹಿಸಿರ್ತಾರೆ. ಸುಮಾರು 8 ಈ ಥರದ ಒಂದು ಸ್ಪೀಕರ್ಸನ್ನು ನಾವು ಆಯ್ಕೆ ಮಾಡಿಕೊಂಡಿದ್ದೀವಿ. ಆ 8 ಸ್ಪೀಕರ್ಸ್ ಅಖಿಲ ಭಾರತ ಮಟ್ಟದಲ್ಲಿ ಹೇಳಬೇಕಂದ್ರೆ ಡಾಕ್ಟರ್ ವಿಲಾಸ್ ಟೊಣಪಿಯವರು ಇದ್ದಾರೆ ಮತ್ತು ಚಂದ್ರಕಾಂತ್ ಸಂಗೂರ್, ಅಂದರೆ ರೈತರ ವತಿಯಿಂದ ಚಂದ್ರಕಾಂತ್ ಸಂಗೂರ್ ಅವರು ಹಾವೇರಿ ಜಿಲ್ಲೆಯವರು ಅವರಿರ್ತಾರೆ. ಮತ್ತು ನಮ್ಮ ಕರ್ನಾಟಕ ರಾಜ್ಯದ ಏನು ಸಿರಿಧಾನ್ಯದ ಬಗ್ಗೆ ಏನು ನೀತಿಗಳು ರೂಪಿಸಿದ್ದೀವಿ ಅಂತ ಹೇಳೋಕೆ ವೆಂಕಟರಾಮ್ ರೆಡ್ಡಿ ಅಂತೇಳಿ ಅವರು ಕೂಡ ಅಧೀನ ಕಾರ್ಯದರ್ಶಿಗಳು ಕೃಷಿ ಇಲಾಖೆ ಅವರು ಕೂಡ ಇರ್ತಾರೆ. ಮತ್ತು IIMRದಿಂದ, ಅಂದರೆ ನಮ್ಮ ಸಿರಿಧಾನ್ಯದ ಸಂಶೋಧನಾ ಸಂಸ್ಥೆ, ಅಲ್ಲಿಂದ ಕೂಡ ದಯಾಕರ್ ಅವರು ಬರ್ತಾ ಇದ್ದಾರೆ. ಮತ್ತು ನಮ್ಮ ಸಹಜ ಸಮೃದ್ಧ ಅಂತೇಳಿ ಸೋಮೇಶ್ವರ ಅವರು ಕೂಡ ಇಲ್ಲಿ ಬರ್ತಾ ಇದ್ದಾರೆ. ಇವರೆಲ್ಲರೂ ಕೂಡ ನಾವು ಇಂಟರಾಕ್ಷನ್ ಮೀಟ್ ಅಂತ ಬೆಳಗ್ಗೆ 10 ಗಂಟೆಯಿಂದ 12:30 ಆ ಒಂದು ಇಂಟರಾಕ್ಷನ್ ಮೀಟ್ ಇದೆ. ಮತ್ತು ಮಧ್ಯಾಹ್ನ 1-2 ಇಲ್ಲಿ ಲಂಚ್ ಬ್ರೇಕ್ ಇರ್ತದೆ. 2 ಗಂಟೆಯಿಂದ ಸಿರಿಯಾನದ ಅಭಿಯಾನ ಶುರುವಾಗ 2 ಗಂಟೆಯಿಂದ 2:30 ನಮ್ಮ ಮಳಿಗೆಗಳನ್ನು ಎಲ್ಲ ಮಂತ್ರಿಗಳು ನೋಡಿ ಅದರ ಅವರೊಟ್ಟಿಗೆ ಮಳಿಗೆದಾರರೊಟ್ಟಿಗೆ ಇಂಟರಾಕ್ಷನ್ ಮಾಡಿ ಅವರ ಒಂದು ಸಮಸ್ಯೆಗಳೇನು, ಅವರು ಯಾವ ರೀತಿ ಅವರು ಅಂದರೆ ಉತ್ಪಾದನೆಯಿಂದ ಉತ್ಪನ್ನ, ಇದು ನಮ್ಮ ಒಂದು ಪ್ರೊಡಕ್ಷನ್ ಟು ಪ್ರಾಡಕ್ಟ್ ಅದು ಆಗಬೇಕು. ಅಂದರೆ ಮೌಲ್ಯವರ್ಧನೆ ಆಗಬೇಕಪ್ಪ ಅಂತಂದರೆ ಆ ರೀತಿ ಉತ್ಪಾದನೆಯಿಂದ ಉತ್ಪನ್ನದವರೆಗೆ ಅದು ಹೋಗಬೇಕಾಗ್ತದೆ. ಸೊ ಯಾವ ರೀತಿ ಅವರು ಉತ್ಪನ್ನವನ್ನು ಏನು ಉತ್ಪನ್ನ ಮಾಡ್ತಾ ಇದ್ದಾರೆ, ಸಿರಿಧಾನ್ಯಗಳಿಂದ ಏನು ಉತ್ಪನ್ನ ಮಾಡ್ತಾ ಇದ್ದಾರೆ, ಅವೆಲ್ಲವನ್ನು 50 ಮಳಿಗೆಗಳು ಅದಕ್ಕೆ ಮೀಸಲು ಇದೆ. ಎಲ್ಲ ಬೇರೆ ಬೇರೆ ರಾಜ್ಯಗಳಿಂದ ಕೂಡ ಬರ್ತಾ ಇದ್ದಾರೆ. ಕರ್ನಾಟಕ ರಾಜ್ಯದಲ್ಲಿನೇ ಸಾಕಷ್ಟು ಸಿರಿಧಾನ್ಯದ ಬೆಳೆಗಾರರು ಇದ್ದಾರೆ. ಈ ಒಂದು ದೃಷ್ಟಿಯಿಂದ ಇಲ್ಲಿ ರಾಯಚೂರಿನಲ್ಲಿ, ಯಾಕಂದ್ರೆ ಇದು ಬಳ್ಳಾರಿ ರಾಯಚೂರು ಎಲ್ಲ ಭಾಗಗಳು ಮೊದಲೆಲ್ಲ ಬರಪೀಡಿತಿದ್ದು, ನಾವು ಸಿರಿಧಾನ್ಯದ ಮೇಲೇ ನಾವು ಹೆಚ್ಚು ಅವಲಂಬಿತ ಆಗಿದ್ದೆವು. ರಾಯಚೂರಿನಲ್ಲಿ ಆಗುತ್ತಿರುವುದು ಅತಿ ಹೆಚ್ಚಿನ ಮಹತ್ವವನ್ನು ಪಡೆಯುತ್ತದೆ. ಮತ್ತು ಸಿರಿಧಾನ್ಯಗಳ ಬಗ್ಗೆ ಹೇಳಬೇಕು ಅಂತಂದ್ರೆ, ನಮ್ಮ ಒಂದು ರಾಜ್ಯದಲ್ಲಿ ಈ ಸಿರಿಧಾನ್ಯಗಳು ಹವಾಮಾನ ವೈಪರೀತ್ಯಕ್ಕೆ ಇದು ಸುಲಭವಾಗಿ ಬೆಳೆಯಬಲ್ಲ ಒಂದು ಬೆಳೆಯಾಗಿದೆ. ಅಂದರೆ ಇತ್ತೀಚಿನ ದಿನಗಳಲ್ಲಿ ಎಲ್ಲರೂ ಕಂಡಂತೆ ಹವಾಮಾನ ವೈಪರೀತ್ಯ ಬಹಳಷ್ಟು ಆಗ್ತಾ ಇದೆ, ನಮಗೆ ಯಾವ ಬೆಳೆ ಬೆಳೆಯಬೇಕು ಅಂತಲೂ ಗೊತ್ತಾಗುತ್ತಿಲ್ಲ. ಸೊ ಆ ರೀತಿ ಆಮೇಲೆ ಇನ್ನೊಂದು ಏನಾಗ್ತಾ ಇದೆ, ಒಂದೇಗಳ ಮೇಲೆ ನಾವು ಹೆಚ್ಚು ಅವಲಂಬನೆ ಆಗಿದ್ದೇವೆ. ಆ ರೀತಿ ಆಗಬಾರ್ದು. ಅಂದರೆ ಬೆಳೆಗಳಲ್ಲಿ ವೈವಿಧ್ಯತೆ ಇರಬೇಕು ಮತ್ತು ಅಂತರ ಬೆಳೆಯಾಗಿ ಕೂಡ ಸಿರಿಧಾನ್ಯವನ್ನು ಬೆಳೆಯಬಹುದು. ಸೊ ಯಾವ ರೀತಿ ಮಾಡಿದರೆ ಪ್ರೊಡಕ್ಷನ್ ಟೆಕ್ನಾಲಜಿ, ಉತ್ಪಾದನಾ ತಾಂತ್ರಿಕತೆಗಳ ಬಗ್ಗೆ ಕೂಡ ಇಲ್ಲಿ ನಾವು ಮಾಹಿತಿ ಕೊಡ್ತೀವಿ. ಯಾವ ರೀತಿ ಅಂದರೆ ನಮ್ಮ ಕೃಷಿ ವಿಶ್ವವಿದ್ಯಾಲಯ ರಾಯಚೂರಿಂದನೇ ಸುಮಾರು 9 ಸಿರಿಧಾನ್ಯಗಳನ್ನು ನಾವು ಇಲ್ಲಿ ಬೆಳೆದು ನೋಡಿದ್ದೇವೆ. 9 ಸಿರಿಧಾನ್ಯಗಳಲ್ಲಿ 6 ನಾವು ವಿಶೇಷ ತಳಿಗಳನ್ನು ಕೂಡ ನಾವು ಇಲ್ಲಿ ಬಿಡುಗಡೆ ಮಾಡಿದ್ದೇವೆ. 6 ತಳಿಗಳು. ಈ 6 ತಳಿಗಳಲ್ಲಿ ಮುಖ್ಯವಾಗಿ ನಮಗೆ ಕೊರಲೆ ತಳಿ ಬಹಳ ಮುಖ್ಯ. ಯಾಕಂದ್ರೆ ಕೊರಲೆ ತಳಿ ಅಖಿಲ ಕರ್ನಾಟಕ ಮಟ್ಟದಲ್ಲಿ ನಮ್ಮ ವಿಶ್ವವಿದ್ಯಾಲಯದಲ್ಲೇ ಪ್ರಥಮವಾಗಿ ಬಿಡುಗಡೆ ಮಾಡಿದ್ದೇವೆ. ಬ್ರೌನ್ ಟಾಪ್ ಮಿಲೆಟ್ ಅಂತ ಹೇಳ್ತೀವಿ ನಾವು. ಇದಲ್ಲದೆ ನವಣೆ, ಸಾವೆ, ಹರಕ, ಬರಗು, ಇವುಗಳಲ್ಲಿ ಕೂಡ ನಾವು ತಳಿಗಳನ್ನು ನಾವು ಉತ್ಪಾದನೆ ಮಾಡಿದ್ದೇವೆ. ಇದನ್ನು ಇದಕ್ಕೆ ಊದಲು, ರಾಗಿ, ಕೊರಲೆ ಇವೆಲ್ಲವೂ ಸಿರಿಧಾನ್ಯಗಳು. ಇಲ್ಲಿ ನಿಮಗೆ ನೋಡಲಿಕ್ಕೂ ಸಿಗ್ತವೆ. ಇವುಗಳಿಂದ ಏನು ಮಾಡಬಹುದು, ಉತ್ಪನ್ನಗಳನ್ನು ಯಾವ ರೀತಿ ಉತ್ಪನ್ನಗಳನ್ನು ಮಾಡಿದಲ್ಲಿ ಅದು ಹೆಚ್ಚು ಪೌಷ್ಟಿಕಾಂಶ ನಮ್ಮ ಇದಕ್ಕೆ ನಾವು ಮಾಡಬಹುದು ಅಂತೇಳಿ ಅದು ಕೂಡ ಇದು ಗೊತ್ತಾಗ್ತದೆ. ಇದು ಒಂದು. ಆಮೇಲೆ ಎರಡನೇದು ಏನೆಂದರೆ, ಸಿರಿಧಾನ್ಯಗಳು ಅತಿ ಕಡಿಮೆ ನೀರು ಮತ್ತು ಫಲವತ್ತತೆಯುಳ್ಳ ಜಮೀನಿನಲ್ಲಿ ಕೂಡ ಬೆಳೆಯಬಲ್ಲವು. ನಾವು ಇತ್ತೀಚಿನ ದಿನಗಳಲ್ಲಿ ಏನು ಹೇಳ್ತಾ ಇದ್ದೀವಿ, ಹೆಚ್ಚು ಉತ್ಪಾದನೆಗಾಗಿ ನಾವು ಹೆಚ್ಚು ಹೆಚ್ಚು ರಾಸಾಯನಿಕಗಳನ್ನು, ಹೆಚ್ಚು ಹೆಚ್ಚು ರಸಗೊಬ್ಬರಗಳನ್ನು ಹಾಕಿ ನಮ್ಮ ಭೂಮಿಯ ಒಂದು ಫಲವತ್ತತೆ ಬಹಳ ಕಡಿಮೆ ಆಗಿದೆ. ಈ ರೀತಿ ನಮಗೆ ನೈಸರ್ಗಿಕ ಕೃಷಿ ಅಥವಾ ಸಾವಯವ ಕೃಷಿ ಹೆಚ್ಚು ಒತ್ತು ಕೊಡ್ರಿ ಅಂತ ಹೇಳ್ತಾ ಇದ್ದೀವಿ. ಅಲ್ಲಿ ಬೆಳೆಗಳು ಸೂಕ್ತ ಅಂದರೆ ಈ ಸಿರಿಧಾನ್ಯಗಳು ಅಲ್ಲಿ ಅಂತಹ ಒಂದು ಪ್ರದೇಶಕ್ಕೆ ಬಹಳ ಸೂಕ್ತ ಬೆಳೆಗಳು. ಆ ಒಂದು ಪ್ರದೇಶಕ್ಕೆ ಬಹಳ ಸೂಕ್ತ ಅಂದರೆ ನಮ್ಮ ರೈತರಿಗೆ ನುಕ್ಸಾನೂ ಮಾಡಿಕೊಡ್ಬಾರ್ದು. ಅದು ಮೊದಲು ಯಾವ ರೀತಿಯ ಒಂದು ಉತ್ಪಾದನೆ ಇತ್ತು, ಮೊದಲು ಯಾವ ರೀತಿಯ ಒಂದು ಲಾಭದಾಯಕ ಇದು ಇತ್ತು, ಕೃಷಿ ಇತ್ತು, ಅದೇ ಕೃಷಿ ಸಿರಿಧಾನ್ಯಗಳ ಬೆಳೆಯಿಂದನೇ ಬರಬೇಕು. ಸೊ ಆ ರೀತಿ ಉತ್ಪಾದನಾ ತಾಂತ್ರಿಕತೆ ಕೂಡ ಅದರ ಬಗ್ಗೆ ಕೂಡ ನಾವು ಚರ್ಚೆ ಇಲ್ಲಿ ಮಾಡುವಲ್ಲಿ ಒಂದು ವೇದಿಕೆ ನಿರ್ಮಾಣ ಮಾಡಿದ್ದೇವೆ. ಮತ್ತು ಸಿರಿಧಾನ್ಯಗಳು ಪೋಷಣೆ ಮತ್ತು ಚಿಕಿತ್ಸಾತ್ಮಕ ಗುಣಗಳಿದೆ ಅದರಲ್ಲಿ, ಅಂದರೆ ಹೆಲ್ತ್ ಬೆನಿಫಿಟ್ಸ್ ಅಂತ ನಾವೇನು ಹೇಳ್ತೀವಿ, ಸಾಕಷ್ಟು ಹೆಲ್ತ್ ಬೆನಿಫಿಟ್ಸ್ ಇದೆ. ಇದರ ಬಗ್ಗೆ ಇತ್ತೀಚಿನ ದಿನಗಳಲ್ಲಿ ಹೆಚ್ಚು ಹೆಚ್ಚು ಅವೇರ್ನೆಸ್ ನಮ್ಮ ಈ ಒಂದು ಸಿಟಿ ಇದರಲ್ಲೂ ಕೂಡ ಅವೇರ್ನೆಸ್ ಇದೆ ಇದರ ಬಗ್ಗೆ, ಸಿರಿಧಾನ್ಯಗಳ ಮಹತ್ವದ ಬಗ್ಗೆ. ಅಂದರೆ ವಾರದಲ್ಲಿ ಒಂದು 2-3 ದಿವಸ ನಾವು ಸಿರಿಧಾನ್ಯಗಳದ ಒಂದು ಯಾವುದೇ ಒಂದು ಅಡುಗೆ ಇದು ಇರ್ಬೋದು ಅಥವಾ ಬೆಳಗ್ಗೆ ಒಂದು ಉಪಹಾರ ಇರಬಹುದು ಅವನ್ನು ನಾವು ತೆಗೆದುಕೊಳ್ಳದಂತೆ ಆ ಒಂದು ಇಲ್ಲಿ ಫುಡ್ ಕೋರ್ಟ್ ಕೂಡ ನಾವು ನಿರ್ಮಾಣ ಮಾಡಿದ್ದೇವೆ. ಅಂದರೆ ಸಪರೇಟ್ ಆಹಾರದ್ದು ಹೇಳಬೇಕು ಅಂತಂದರೆ ಊದಲಿನಿಂದ ನಾವು ಏನು ಮಾಡಬಹುದು, ರಾಗಿಯಿಂದ ಏನು ಮಾಡಬಹುದು, ರಾಗಿಯಿಂದ ಮುದ್ದೆ ಮಾಡಬಹುದು ಅಂತ ಎಲ್ಲರಿಗೂ ಗೊತ್ತಿದೆ. ಆ ಮುದ್ದೆ ಅಲ್ಲದೆ ಮತ್ತೇನು ಮಾಡಬಹುದು, ಆ ರೀತಿಯ ಒಂದು ರೆಸಿಪಿ ಅದು ಕೂಡ ನಮ್ಮ ಒಂದು ಫುಡ್ ಪ್ರೊಸೆಸಿಂಗ್ ತಾಂತ್ರಿಕತೆ ವಿಭಾಗದವರು ಅದು ಕೂಡ ಮಾಡಿರ್ತಾರೆ. ಅದನ್ನು ಕೂಡ ಇಲ್ಲಿ ನಿಮಗೆ ನೋಡಲಿಕ್ಕೆ ಮತ್ತು ಚರ್ಚೆ ಮಾಡಲಿಕ್ಕೆ ಸಿಗ್ತದೆ. ಮತ್ತು ಈ ಸಿರಿಧಾನ್ಯಗಳ ಪೌಷ್ಟಿಕಾಂಶದ ಮತ್ತು ರಾಸಾಯನಿಕ ಸಂಯೋಜನೆ ಅತ್ಯಂತ ನಮ್ಮ ಮಾನವ ಶರೀರಕ್ಕೆ ಬಹಳ ಸೂಕ್ತವಾಗಿದೆ. ಸೊ ಅದಕ್ಕಾಗಿ ಇತ್ತೀಚಿನ ದಿನಗಳಲ್ಲಿ ಹೆಚ್ಚು ಹೆಚ್ಚು ಸಿರಿಧಾನ್ಯಗಳನ್ನು ಬಳಸಿರಿ ಅಂತ ನಮಗೆ ಅವೇರ್ನೆಸ್ ಕೊಡಲಿಕ್ಕೆ ಸಾಕಷ್ಟು ಜಾಗತಿಕ ಮಟ್ಟದಲ್ಲಿ ಇದು ಕೂಡ ಅಭಿಯಾನ ನಡೀತಾ ಇದೆ. ಸೊ ಇದೆಲ್ಲ ದೃಷ್ಟಿಯಿಂದ ಈಗ ನಾವೇನು ಹಮ್ಮಿಕೊಂಡಿದ್ದೇವೆ ಸಿರಿಧಾನ್ಯಗಳ ಸಮಾವೇಶ, ಇದು ಅತ್ಯಂತ ಸೂಕ್ತವಾದ ಸಮಯ ಮತ್ತು ಇದರ ಸದುಪಯೋಗ ಕೂಡ ಎಲ್ಲ ರೈತ ಬಾಂಧವರು ಖಂಡಿತವಾಗಿ ಮಾಡಿಕೊಳ್ಬೇಕು. ರೈತ ಬಾಂಧವರು ಅಲ್ಲದೆ ಎಲ್ಲ ಗೃಹಿಣಿಯರು ಇರ್ಬೋದು ಅಥವಾ ನಾಗರಿಕರು ಇರ್ಬೋದು ಎಲ್ಲರೂ ಕೂಡ ಮಾಡಿಕೊಳ್ಳಬಹುದು. ದಯಮಾಡಿ ಇಲ್ಲಿ ಸಿರಿಧಾನ್ಯಗಳ ಒಂದು ಸಮಾವೇಶ ನಾವೇನು ಹಮ್ಮಿಕೊಂಡಿದ್ದೇವೆ, ದಯಮಾಡಿ ಬಂದು ನೋಡಿ, ಅದರ ಬಗ್ಗೆ ತಿಳುವಳಿಕೆ ತೆಗೆದುಕೊಳ್ಳಿ. ಮತ್ತು ಇನ್ನೂ ಹೆಚ್ಚಿನ ಒಂದು ಅಂದರೆ ಇದು ರಾಯಚೂರಿನಲ್ಲಿ ಆಗುತ್ತಿರುವುದು, ನಾ ಹೇಳಿದೆ ಮತ್ತು ಪದೇ ಪದೇ ಯಾಕೆ ಹೇಳ್ತಾ ಇದ್ದೀನಿ, ಇದು ರಾಯಚೂರಿನಲ್ಲಿ ಆಗುತ್ತಿರುವುದು ನಮ್ಮೆಲ್ಲರಿಗೂ ಅತ್ಯಂತ ಹೆಮ್ಮೆಯ ಒಂದು ಸಂಗತಿ. ಇದಕ್ಕೆ ಎಲ್ಲ ಸನ್ಮಾನ್ಯ ಸಚಿವರುಗಳು ಕೂಡ ಎಲ್ಲರೂ ಬರ್ತಾ ಇದ್ದಾರೆ. ಮತ್ತು ನಮ್ಮ ಕೃಷಿ ವಿಶ್ವವಿದ್ಯಾಲಯದ ಬೆಳವಣಿಗೆ ಮತ್ತು ಈ ಭಾಗದ ಒಂದು ರೈತ ಬಾಂಧವರಿಗೆ ಹೆಚ್ಚು ಉಪಯೋಗ ಕೂಡ ಆಗ್ತದೆ. ಯಾವ ರೀತಿ ಆಗ್ತದೆ ಅಂತ ಹೇಳ್ತೀನಿ. ಇಲ್ಲಿ ನಮಗೆ ಮಿಲೆಟ್ ಪ್ರೊಸೆಸಿಂಗ್ ಯೂನಿಟ್ಸ್ ಅಂತ ಒಂದು ಮೂರು ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆಯಡಿಯಲ್ಲಿ ಫುಡ್ ಪ್ರೊಸೆಸಿಂಗ್ ವಿಭಾಗಕ್ಕೆ ನಮಗೆ ಕೊಟ್ಟಿದ್ದಾರೆ. ಇದಲ್ಲದೆ ನಮಗೆ ಕಾಮನ್ ಇನ್ಕ್ಯುಬೇಷನ್ ಸೆಂಟರ್ ಕೂಡ ನಮಗೆ ಕೊಡ್ತಾರೆ. ಮತ್ತು ಇನ್ನು ಮುಂದಿನ ದಿನಗಳಲ್ಲಿ ಪ್ರಪೋಸಲ್ ಇದೆ, ಮಿಲೆಟ್ ವ್ಯಾಲ್ಯೂ ಚೈನ್ ಪಾರ್ಕ್ ಮಾಡೋಣ ಅಂತ ಇದೆ. 108 ಕೋಟಿಯ ಒಂದು ಮಿಲೆಟ್ ವ್ಯಾಲ್ಯೂ ಚೈನ್ ಪಾರ್ಕ್ ಈ ಭಾಗದಲ್ಲಿ, ಅಂದರೆ ಮೌಲ್ಯವರ್ಧನೆ, ನಾನು ಹೇಳಿದೆ ಈಗಾಗಲೇ, ಪ್ರೊಡಕ್ಷನ್ ಟು ಪ್ರಾಡಕ್ಟ್, ಉತ್ಪಾದನೆಯಿಂದ ಉತ್ಪನ್ನದ ಕಡೆಗೆ ಆ ರೀತಿ ನಾವು ಹೋಗ್ತಾ ಇದ್ದೀವಿ. ಈ ರೀತಿ ಇದನ್ನ ಮಾಡಿಕೊಂಡ್ರೆ ನಮ್ಮ ಕೃಷಿ ವಿಶ್ವವಿದ್ಯಾಲಯದ ಬೆಳವಣಿಗೆಗೂ ಸಹಕಾರಿಯಾಗ್ತದೆ, ಮತ್ತು ಈ ಭಾಗದ ಎಲ್ಲ ರೈತ ಬಾಂಧವರ ಬೆಳವಣಿಗೆಗೂ ಸಹಕಾರ ಆಗ್ತದೆ, ಮತ್ತು ಇದರಿಂದ ನಮ್ಮ ರಾಯಚೂರು ನಮ್ಮ ಭಾರತದ ನಕಾಶೆಯಲ್ಲಿ ಬರ್ತದೆ. ಅದು ಹೆಚ್ಚಿನ ಒಂದು ಇದು, ನಮಗೆ ಹೆಮ್ಮೆ ಪಡುವಂತಹ ವಿಷಯ. ಈ ಎಲ್ಲ ದೃಷ್ಟಿಯಿಂದ ಖಂಡಿತವಾಗಿ ಈ ಒಂದು ಸಮಾವೇಶವನ್ನು ನೀವೆಲ್ಲರೂ ಯಶಸ್ವಿಗೊಳಿಸಬೇಕೆಂದು ನನ್ನ ಒಂದು ಕಳಕಳಿಯ ಮನವಿ. ಈ ಒಂದು ಸಿರಿಧಾನ್ಯದ ಸಮಾವೇಶದ ಅಂಗವಾಗಿ ವಿದ್ಯಾರ್ಥಿಗಳಿಂದ ಒಂದು ಸಿರಿಧಾನ್ಯದ ಸೈಕಲ್ ಜಾಥಾ, ಅಂದ್ರೆ ಸೈಕಲ್ ಥಾನ್ ಅಂತ ಹೇಳ್ತೀವಿ, ಅದು ಕೂಡ ಇದೆ. ಮತ್ತು ಇಲ್ಲಿ ವಾಕಥಾನ್ ಅಂತ ಕೂಡ ಮಾಡ್ತಾ ಇದ್ದಾರೆ, ಅಂದ್ರೆ ಸಿರಿಧಾನ್ಯದ ಅಭಿಯಾನ, ಅಂದ್ರೆ ಅವೇರ್ನೆಸ್ ಕ್ರಿಯೇಟ್, ಅರಿವು ಮೂಡಿಸಲು, ಎಲ್ಲರಿಗೂ ಅರಿವು ಮೂಡಿಸಲು ಇದನ್ನು ಕೂಡ ನಾವು ಹಮ್ಮಿಕೊಂಡಿದ್ದೇವೆ. ಇದು 24ನೇ ತಾರೀಕು ಇದೆ, ಅಂದರೆ ನಾಳೆ ಬೆಳಗ್ಗೆ 10:30 to 12:30. ಇದು ಬಸವೇಶ್ವರ ವೃತ್ತದಿಂದ ಪ್ರಾರಂಭವಾಗಿ ಅಂಬೇಡ್ಕರ್ ವೃತ್ತ, ಅಲ್ಲಿಂದ ಅಂಚೆ ಕಚೇರಿ ಮಾರ್ಗವಾಗಿ ನಮ್ಮ ಡಿ ಸಿ ಕಚೇರಿ ಈ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಇದಕ್ಕೂ ಕೂಡ ಎಲ್ಲರ ಸಹಕಾರ ಕೇಳ್ಕೊಳ್ತಾ ಇದ್ದೇನೆ. ಧನ್ಯವಾದಗಳು. ರೈತ ಬಾಂಧವರೇ, ಕೇಳಿದ್ರಲ್ಲ, ಇದೇ ತಿಂಗಳು 26-27ರಂದು ನಡೀತಕ್ಕಂಥ ಸಿರಿಧಾನ್ಯಗಳ ಸಮಾವೇಶ ಕುರಿತಾಗಿ ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಸಂಶೋಧನಾ ನಿರ್ದೇಶಕರು ಮತ್ತು ಈ ಒಂದು ಸಮಾವೇಶದ ಸಂಘಟನಾ ಕಾರ್ಯದರ್ಶಿಗಳಾದಂಥ ಡಾಕ್ಟರ್ ಬಿ ಕೆ ದೇಸಾಯಿ ಅವರು ಸವಿಸ್ತಾರವಾದಂಥ ಮಾಹಿತಿಯನ್ನು ಇಲ್ಲಿವರೆಗೆ ಹೇಳಿದ್ದಾರೆ. ಈ ಒಂದು ಸಿರಿಧಾನ್ಯಗಳ ಸಮಾವೇಶದಲ್ಲಿ ನಮ್ಮ ಜಿಲ್ಲೆಯ ಎಲ್ಲ ರೈತರು ಇರಬಹುದು ಅಥವಾ ಉತ್ಪಾದಕ ಕಂಪ್ನಿಗಳಿರಬಹುದು, ರೈತ ಕಂಪ್ನಿಗಳಿರಬಹುದು, ಮಹಿಳೆಯರಿರ್ಬೋದು, ಭಾಗವಹಿಸಿ ಈ ಒಂದು ಸಮಾವೇಶನ ಯಶಸ್ವಿಗೊಳಿಸಬೇಕು ಮತ್ತು ಸಮಾವೇಶದ ಒಂದು ಸದುಪಯೋಗವನ್ನು ಎಲ್ಲರೂ ಮಾಡಿಕೊಳ್ಳಿ ಅಂತ ಹೇಳ್ತಾ ಒಂದು ಮಾಹಿತಿಯನ್ನು ಹಂಚಿಕೊಂಡಂಥ ಡಾಕ್ಟರ್ ಬಿ ಕೆ ದೇಸಾಯಿ ಅವರಿಗೆ ಎಲ್ಲ ರೈತರ ಪರವಾಗಿ ವಂದನೆಗಳನ್ನು ಸಲ್ಲಿಸ್ತಾ ಕಾರ್ಯಕ್ರಮ ಮುಗಿಸೋಣ. ನಮಸ್ಕಾರ. ಇದುವರೆಗೆ ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದಲ್ಲಿ ಜರುಗಲಿರುವ ಸಿರಿಧಾನ್ಯ ಸಮಾವೇಶ ಕುರಿತು ಮಾಹಿತಿಯನ್ನು ಡಾಕ್ಟರ್ ಬಿ ಕೆ ದೇಸಾಯಿ ಅವರಿಂದ ಕೇಳಿದ್ರಿ. हर जोखिम से निकल कर फसल आए सुरक्षित हो जाए फसल बीमा से हर किसान आत्मनिर्भर हो जाए संकट के समय प्रधानमंत्री फसल बीमा योजना किसानों के लिए वरदान है अब सूखा पड़े या बाढ़ आ जाए कोई डर नहीं अब ओले पड़े या कीट पतंगे फसल खा जाए कोई फिक्र नहीं क्योंकि हमने लिया है प्रधानमंत्री फसल बीमा बुआई से फसल कटाई तक हर जोखिम का दावा न्यूनतम प्रीमियम पर अधिकतम भुगतान का वादा योजना से हर साल जुड़ रहे हैं 5 करोड़ से ज्यादा किसान अब आपकी है बारी नजदीकी कृषि कार्यालय सहकारी समिति बैंक शाखा अधिकृत बीमा कंपनी या जनसेवा केंद्र में स्वेच्छा से करा सकते हैं पंजीकरण फसल बीमा पोर्टल या फसल बीमा ऐप द्वारा भी कराया जा सकता है पंजीकरण प्रधानमंत्री फसल बीमा योजना आपकी फसलों का संपूर्ण सुरक्षा कवच कृषि एवं किसान कल्याण मंत्रालय भारत ಈಗ ಕೇಳಿ ಸಿಂಧನೂರು ತಾಲೂಕಿನ ಭೋಗಾಪುರ್ ಗ್ರಾಮದ ರೈತರಾದ ಚಿದಾನಂದ ಅವರ ನವಣೆ ಬೇಸಾಯದ ಅನುಭವಗಳನ್ನ. ರೈತ ಬಾಂಧವರಿಗೆ ನಮಸ್ಕಾರ. ರೈತ ಬಾಂಧವರೇ, ಇವತ್ತಿನ ನಮ್ಮ ಕಿಸಾನ್ ವಾಣಿ ರೈತರು ಸಿಂಧನೂರು ತಾಲೂಕು ಭೋಗಾಪುರ್ ಗ್ರಾಮದ ಚಿದಾನಂದ ಅವರು. ಇವರು ಒಳ್ಳೆ ರೈತರು, ಸಾಕಷ್ಟು ಬೆಳೆಗಳನ್ನ, ವೈವಿಧ್ಯಮಯವಾದಂತಹ ಬೆಳೆಗಳನ್ನ ಬೆಳೆದಿರ್ತಾರೆ. ತೋಟ ಇದೆ, ಜೊತೆಗೆ ಅವ್ರ ತಂದೆಯವರ ಒಂದು ಮಾರ್ಗದರ್ಶನದಲ್ಲಿ ಒಕ್ಕಲ್ತನವನ್ನ ಚಿದಾನಂದಪ್ಪ ಅವರು ಮಾಡಿ ಒಳ್ಳೆ ಅನುಭವವನ್ನ ಪಡ್ಕೊಂಡಿದ್ದಾರೆ ಹೇಳ್ಬಹುದು. ಈಗ ಕೃಷಿಯನ್ನ ಮುನ್ನಡೆಸಿಕೊಂಡು ಹೋಗ್ತಾ ಇದ್ದಾರೆ ಚಿದಾನಂದಪ್ಪ ಅವರು. ಪ್ರತಿ ವರ್ಷನೂ ಇವರು ಸಿರಿಧಾನ್ಯವನ್ನ ಬೆಳೀತಾ ಇರ್ತಾರೆ, ವಿಶೇಷವಾಗಿ ನವಣೆಯನ್ನ ಬಹಳಷ್ಟು ವರ್ಷದಿಂದ ಬೆಳೀತಾ ಬಂದಿದ್ದಾರೆ. ಇವತ್ತಿನ ಕಾರ್ಯಕ್ರಮದಲ್ಲಿ ನವಣೆ ಬಗ್ಗೆ ಅವರ ಒಂದು ಅನಿಸಿಕೆಯನ್ನ, ಯಾಕಂದ್ರೆ ನವಣೆಗೆ ಇತ್ತೀಚೆಗೆ ಸಾಕಷ್ಟು ಬೇಡಿಕೆ ಬರ್ತಾ ಇದೆ, ಆಮೇಲೆ ರೈತರು ಕೆಲವೊಂದಿಷ್ಟು ಸಮಸ್ಯೆಯನ್ನು ಹೇಳ್ತಾರೆ, ಮಾರುಕಟ್ಟೆ ಸಮಸ್ಯೆ ಇದೆ ನಮಗೆ, ಮತ್ತು ಕೆಲವೊಂದಿಷ್ಟು ಜನ ರೈತರಿಗೆಲ್ಲ ಒಳ್ಳೆ ಬೇಡಿಕೆ ಇದ್ದರೆ ಅಕ್ಕಿ ಮಾಡಿ ನಾವು ಮಾರ್ತಾ ಇದ್ದೀವಿ ಅಂತಕ್ಕಂಥ ವಿಚಾರವನ್ನ ಸಾಕಷ್ಟು ಸಲ ನಮ್ಮ ರೇಡಿಯೋ ಕಾರ್ಯಕ್ರಮದಲ್ಲಿ ರೈತರು ಹಂಚ್ಕೊಂಡಿದ್ದಾರೆ. ಚಿದಾನಂದಪ್ಪ ಅವರು ಇವತ್ತಿನ ಕಾರ್ಯಕ್ರಮದಲ್ಲಿ ನವಣೆಯನ್ನ ಎಷ್ಟು ವರ್ಷದಿಂದ ಬೆಳೀತಾ ಇದ್ದಾರೆ, ಅವರು ಹೇಗೆ ಇಳುವರಿ ಬರ್ತಾ ಇದೆ, ಯಾವ ತಳಿ ಹಾಕ್ತಾರೆ, ಹೇಗೆ ಬೆಳೀತಾರೆ ಅಂತಕ್ಕಂಥ ವಿಚಾರವನ್ನ ಚಿದಾನಂದಪ್ಪ ಅವರು ಹಂಚ್ಕೋತಿದ್ದಾರೆ. ಚಿದಾನಂದಪ್ಪ ಅವರೇ, ತಮ್ದು ತೋಟ ಎಷ್ಟಿದೆ ಒಟ್ಟು ಕ್ಷೇತ್ರ? ಸರ್ ನಮಸ್ಕಾರ, ನಮ್ಮ ಹೆಸರು ಚಿದಾನಂದ ಅಂತೇಳಿ. ನಮ್ಮ ತೋಟ ರೀ 30 ಎಕರೆ ಇದೆ ಸರ್. 30 ಎಕರೆಯಲ್ಲಿ 4 ಎಕರೆ 3 ಎಕರೆ ನವಣೆ ಹಾಕ್ತಿದ್ವಿ ಸರ್, ನಾವು 7-8 ವರ್ಷ ಹಿಂದಿಂದನ. ರೀ ಒಂದ್ ಎಕರೆಕ 20 ಕ್ವಿಂಟಲ್ ಬರ್ತಾರೆ ನವಣೆ ರೀ. ನವಣೆ ಎಕರೆಕ 20 ಕ್ವಿಂಟಲ್ ತೆಗಿತಾ ಇದ್ರಿ ನೀವು? 20 ಕ್ವಿಂಟಲ್ ತೆಗಿತಿದ್ದೀವಿ ರೀ. ಈಗ ಚಿದಾನಂದಪ್ಪ ಅವ್ರು ಹೇಳಿ, ನೀವು 30 ಎಕರೆ ತೋಟದಲ್ಲಿ ಏನೇನು ಬೆಳೆಗಳನ್ನ ಹಾಕಿರಿ? ನಾವು ಸೂರ್ಯಪಾನ ಹಾಕ್ತಿವ್ರಿ, ಈರುಳ್ಳಿ ಹಾಕ್ತಿದ್ರಿ, ರೇಷ್ಮೆ ಹಾಕಿವ್ರಿ, ದಾಳಂಬೆ ಐತ್ರಿ, ಮತ್ತೆ ಮೆಣಸಿನ ಗಿಡ ಹಾಕ್ತಾರ ಒಂದ್ ಎಕರೆ, ಇವೆಲ್ಲ ಹಾಕ್ತಾರ. ಈಗ ಹೇಳಿ, ನಿಮಗೆ ನವಣೆಯಲ್ಲಿ ಅನುಭವ ಇದೆ, ಬೆಳೆಯತಕ್ಕಂತ ಅನುಭವ? ಸುಮಾರು 7-8 ವರ್ಷದಿಂದ ಬೆಳೆದಿದ್ರಿ ನೀವು ನವಣೆಯನ್ನ? ಹೌದು, ಬೆಳೆದಿರ್ ಸರ್. ಈಗ ಪ್ರತಿ ವರ್ಷ ಬೀಜ ಎಲ್ಲಿಂದ ತಗೋತಿದ್ರಿ ನೀವು ನವಣೆ ಬೀಜವನ್ನ? ಬೀಜ ಇದು ತಾವ್ರಗೇರಿಯಲ್ಲಿ ತರಿಸ್ತಿದ್ರ ಅವ್ರ ಅಂಗಡಿಯವ್ರೆ, ಅವ್ರ ಕಡೆಯಿಂದ ತಗೊಂತಿದ್ವಿ ನಾವು. ಅಲ್ಲಿ ಎಲ್ಲ ಒಂದ ಯಾವ ಸೂರ್ಯಪಾನ ಬೀಜ ಆತು ಎಲ್ಲ ಅಲ್ಲೇ ತರಿಸ್ತೀವ್ರಿ. ಹಂಗಾಗಿ ಅಲ್ಲಿ ಅವ್ರ ತರಿಸ್ತಿದ್ರು, ಚಲೋ ಬೀಜ ರೀ, ಹೈಬ್ರಿಡ್ ತಳಿ ಅಂತೇಳಿ ಅಲ್ಲೇ ತರಿಸ್ತಿದ್ರು. ಈಗ ನವಣೆಯನ್ನ 7-8 ವರ್ಷದ ಅನುಭವ ನಿಮ್ಗೆ, ಹೇಗೆ ನವಣೆ ಪ್ರತಿ ಒಂದು ವರ್ಷ ಒಂದೊಂದು ಎಕರೆ ಹಾಕ್ತಾ ಇದ್ದಿತ್ತಾವು, ಹೇಗೆ ನವಣೆಯನ್ನ ಬಿತ್ತನೆ ಮಾಡೋದು, ಹೇಗ್ ಬಿತ್ತಾ ಇದ್ರಿ, ಸಾಲಿಂದ ಸಾಲಿಗೆ ಎಷ್ಟು ಅಂತರ ಇಟ್ಟು ಕೊಟ್ಟು ಬಿತ್ತಿದ್ರಿ? ನವಣೆ ಬೀಜ ಬಹಳಷ್ಟು ಸಣ್ಣದಾಗಿರುತ್ತ? ಹೌದ್ ಸರ್. ದಟ್ಟ ಆಗುವ ಸಾಧ್ಯತೆ ಇರುತ್ತೆ, ಬೀಜ ಬಹಳಷ್ಟು ಬೀಳುವ ಸಾಧ್ಯತೆ ಇರುತ್ತೆ. ಅದ್ರ ಜೊತೆ ಏನಾದ್ರೂ ಮಿಶ್ರಣ ಮಾಡಿ ಬಿತ್ತನೆ ಮಾಡ್ತಾ ಇದ್ರ ಹೇಗೆ ಹೇಳಿ ಸ್ವಲ್ಪ? ಇಲ್ಲ ಸರ್, ಎರಡು ಬಳ್ಳಿ ಊರ್ತಿದ್ವಿ ನಾವ, ಎರಡು ಬಳ್ಳಿಗೆ ಒಂದ್ 3-4 ಕಾಳು ತಗೊಂಡ್ ಊರ್ತಿದ್ವಿ. ಓ, ಸಾಲ್ ಕೊರದು ಊರ್ ಬಿಡ್ತಿದ್ರಿ? ಸಾಲ್ ಮಾಡಿ ಬೋದ್ ಮಾಡಿ ಊರ್ ಬಿಡ್ತಿದ್ವಿ. ಬೋದ್ನಲ್ಲೇ? ಬೋದ್ನಲ್ಲೇ ಸರ್. ಕೈಯಿಂದ ಊರಿಗೆ ಹಾಕ್ತಿದ್ರಿ ಎರಡೆರಡು ಬೀಜ ಅದಷ್ಟೇ ಬಂದಷ್ಟು? ಹೌದ್ ಸರ್, ಟ್ಯಾಕ್ಟರ್ಲೇನೋ ಬಿತ್ತಿದ್ವಿ ಸರ್. ಏನ್ ಮಿಶ್ರಣ ಏನ್ ಮಾಡ್ತಿದ್ದಿಲ್ರಿ, ಹಂಗೆ ಬಿತ್ತಿದ್ವಿ. ಅಂದ್ರೆ ಬಹಳಷ್ಟು ಟ್ಯಾಕ್ಟರ್ ಇಂದ ಬೀಜ ಸರಿ ಬಂದಿತ್ತು? ಅದು ಸರಿ ವೀಲ್ ಇರ್ತಾವ್ರಿ, ಬೇರೆ ವೀಲ್ ಇರ್ತಾವ್ರಿ, ಅದನ್ನೇ ಬಿತ್ತಬಹುದ್ರಿ, ಟ್ಯಾಕ್ಟರ್ಲಿ ಬಿತ್ತಬಹುದ್ರಿ. ಮುಖ್ಯವಾಗಿ ನವಣೆಯನ್ನ ಯಾವ ತಿಂಗಳಲ್ಲಿ ಬಿತ್ತನೆ ಮಾಡ್ತಿದ್ದಿರ್ತಾವ್? ಮಳೆಗಾಲದಲ್ಲಿ ಅಂದ್ರೆ ಮಳೆಗಾಲದಲ್ಲಿ ಮುಂಗಾರಿನಲ್ಲೇ ಬಿತ್ತನೆ ಅಲ್ಲ? ಹೌದ್ರಿ, ಮುಂಗಾರಿಗೆ ರೀ. ಮುಂಗಾರಿ ಏನ್, ಜೂನ್ ಅಥವಾ ಜುಲೈ ತಿಂಗಳಲ್ಲಿ? ಜೂನ್ ಲಾಸ್ಟ್ ವೀಕ್ ರೀ. ಲಾಸ್ಟ್ ವೀಕ್ ನಲ್ಲಿ ಸರ್. ಎಷ್ಟು ಎಕರೆಗೆ ಬೀಜ ಹಾಕ್ತೀರಿ? ಒಂದ್ ಎಕರೆಗೆ 4 ಕೆಜಿ ಹಾಕ್ತೀವ್ರಿ. ಎಕರೆಗೆ 4 ಕೆಜಿ? 4 ಕೆಜಿ ರೀ. ಬೀಜ ಅದು ಬಹಳಷ್ಟು ಸಣ್ಣದಿರೋದ್ರಿಂದ ಬಹಳ ಒಳಗಾಗುತ್ತಂದ್ರೆ ಒಂದು ಮೊಳಕೆ ಬರುವ ಸಾಧ್ಯತೆ ಇರೋದಿಲ್ಲ. ನೀವು ಹೇಗೆ ಒಳ ಹಾಕ್ತಿದ್ರಿ ಬೀಜವನ್ನ? ಒಳಗ ಹಾಕ್ಬಾರ್ದು ಸರ್, ಮೇಲೆ ಊರ್ಬೇಕ್ರಿ ಸರ್. ಸ್ವಲ್ಪ ಮಣ್ಣಾಗಾದ್ರೆ ಸಾಕ್ರಿ, ಅಟ್ಕೊಂಡ್ಬಿಡ್ತಾರ ಅದು, ಪೂರ ಒಳಗ ಆಗ್ಬಾರ್ದ್ರಿ? ಆಗ್ಬಾರ್ದು. ಹೌದ್ ಸರ್. ನವಣೆಯನ್ನ ಬಿತ್ತನೆ ಮಾಡಿದ್ಮೇಲೆ ಅದಕ್ಕೆ ಏನು ಮತ್ತೆ ಉಪಚಾರ ಮಾಡ್ತಿದ್ರಿ, ಏನೇನ್ ಮಾಡ್ತಿದ್ರಿ ಹೇಳಿ ಸ್ವಲ್ಪ? ಏನಿಲ್ಲ ಸರ್, ಬಿತ್ತಿದ ಮೇಲೆ ಆಯ್ತ್ರಿ, ಟ್ಯಾಕ್ಟರ್ ಬಿತ್ತಿದ್ರ ಮೇಲೆ ಸ್ವಲ್ಪ ಪಳಿ ಹೊಡಿತಿದ್ವಿ. ಅದಕ್ಕೇನು ಉಪಚಾರ ಅಂತ ಏನಿಲ್ರಿ, ಸ್ವಲ್ಪ ಹಾಕಿದ್ರ ಊರ್ ಗೊಬ್ಬರ ಹಾಕಿರ್ತಿದ್ರಿ, ಮೇಲ್ ಗೊಬ್ಬರ ಸ್ವಲ್ಪ ಡಿಎಪಿ ಫಸ್ಟ್ ಡಿಎಪಿ ಹಾಕ್ತಿದ್ರು ಬಿತ್ತಾಗ. ಬಿತ್ತುವಾಗ ಡಿಎಪಿ ಹಾಕ್ತಿದ್ರಿ? ಹಾ ಸರ್. ಬಿಡಿಗೆದಂತೆ ಏನಿಲ್ರಿ, ಅದಕ್ಕೇನು. ಹೀಗೆ ನವಣೆ ಬಿತ್ತನೆ ಮಾಡಿದ್ಮೇಲೆ ಮತ್ತ ಅದಕ್ಕೆ ಏನಾದ್ರೂ ನೀರಾವರಿ ಮಾಡ್ಬೇಕಲ್ಲ, ನೀರ್ ಬೇಕಾಗ್ತದೆ. ಮಳೆ ಮೇಲೆ ಬೆಳಿತಿದ್ರ ನೀರಾವರಿ ಮಾಡ್ತಾ ಇದ್ರ? ಅದಕ್ಕೆ ಮಳೆ ಮೇಲೆ ಮಾಡಿದ್ರೆ ನಡೀತಿ ಸರ್, ನೀರಾವರಿ ಮಾಡಿದಂತ ಅಗ್ನಿ ಚಲೋ ಬರ್ತ್ರಿ. ನೀವು ನೀರ್ ಹಾಸ್ತಿದ್ರ? ಹೌದ್ರಿ ಸರ್, ನಾವು ನೀರ್ ಹರಿಸ್ತಿದ್ವಿ. ನವಣೆ ಬೆಳೆ ಬರ್ಬೇಕಾದ್ರೆ ಎಷ್ಟ್ ನೀರ್ ಹಾಸ್ತಿದ್ರಿ ನೀವು? ನಾವು 3-4 ನೀರ್ ಹರಿಸ್ತಿದ್ರಿ. ಹಂಗೆ ಬಿಟ್ಬಿಡ್ತೀವಿ ಸಾಲಲ್ಲಿ? ಹೌದ್ ಸರ್, ಊರಿದ್ರ ಒಂದ್ ನೀರ್ ಬೇಕಲ್ರಿ? ಹೌದು, ಊರಿದ್ರ 4 ನೀರ್ ಸರ್. ಬಿತ್ತಿದ್ರಪ್ಪ ಎರಡ್ ನೀರಿಗೆ ಬಂದ್ಬಿಡ್ತು ಸರ್. ಬಿತ್ತನೆ ಮಾಡಿದ್ರೆ ಹಸಿಯಲ್ಲಿ ಬಿತ್ತನೆ ಮಾಡ್ತಿದ್ರಿ? ಹಸಿಯಲ್ಲಿ ಬಿತ್ತನೆ ಮಾಡ್ಬೇಕು ಸರ್. ಈಗ ಒಣ ಮಣ್ಣಲ್ಲಿ ಕಾಳು ಕೈಯಿಂದ ಹಾಕ್ತಿದ್ರ ಅದ್ರಲ್ಲಿ ಹಸಿಯಿಂದ ಹಾಕ್ತಿದ್ರೆ? ಇಲ್ರಿ, ಈಗ ಹಸಿತ್ತ ಅಂದ್ರೆ ಟ್ಯಾಕ್ಟರ್ ಬಿತ್ತು ಸರ್. ಊರದಂದ್ರೆ ಒಣ ಮಣ್ಣಿಗೆ ಬೋದ್ ಹೊಡೆದು ಊರದು ಸರ್. ಒಣ ಮಣ್ಣಲ್ಲಿ ಬೋದ್ ಹೊಡೆದು ಆಮೇಲೆ ನೀರ್ ಬಿಡೋದು? ಹೌದ್ ಸರ್. ಈಗ ನವಣೆ ಸಾಮಾನ್ಯವಾಗಿ ಬಿತ್ತನೆಯನ್ನ ಮಾಡಿದ್ಮೇಲೆ ಎಷ್ಟು ದಿವಸಕ್ಕೆ ಒಂದು ಕಟಾವಿ ಬರ್ತಿತ್ತು ನಿಮ್ದು? ತಿಂಗಳಿಗೆ ಎಷ್ಟು ತಿಂಗಳಿಗೆ ಸರ್? 95 ದಿನಕ್ಕೆ ಬರ್ತ ಸರ್. 95 ದಿವಸ? ಹೌದು ಸರ್. ಬಿತ್ತನೆ ಮಾಡಿದ್ಮೇಲೆ ಅದರಲ್ಲಿ ಕಸ ತೆಗೆಯೋದು ಎಷ್ಟು ಸಲ ಮಾಡ್ಬೇಕಾಗತ್ತ ನವಣೆಯಲ್ಲಿ? ಕಸ ಎಡಿ ಹೊಡಿತೀವಿ ಸರ್. ಅಲ್ಲೊಂದಲ್ಲೊಂದಿದ್ರೆ ತೆಗೆದು ಬಿಡ್ತೀವಿ ಸರ್ ಕಸ. ಅದ್ರದ್ದೇನಂತ ಸಮಸ್ಯೆ ಇಲ್ಲ? ಸಮಸ್ಯೆ ಇಲ್ರಿ, ನವಣೆಗೆ ಏನ್ ಸಮಸ್ಯೆ ಇಲ್ರಿ. ಏನಂದ್ರೆ ಮತ್ತ ಅದಕ್ಕೆ ಏನಾದ್ರು ಹುಳ ಬರುದು, ಎಣ್ಣೆ ಹೊಡೆದು ಎಲ್ಲ ಮಾಡ್ತಾ ಸರ್? ಏನ್ ಎಣ್ಣೆ ಪಣ್ಣೆ ಏನಿಲ್ಲ ಸರ್, ಅದಕ್ಕೆ ಏನ್ ಹುಳ ಬರಲ್ಲ ಸರ್. ಬರೋದಿಲ್ಲ ನವನಿಗೆ? ತತ್ತಿ ಬಿಟ್ಟು ತತ್ತಿ ಮಾಡಿದ್ರೆ ಬರ್ತ ಸರ್, ಅವಾಗ ಮಾಡಿದ್ರೆ ಏನ್ ಬರಲ್ಲ ಸರ್. ಒಂದ್ ಎಕರೆಗೆ ನೀವು ಹೇಳಿದಂಗ 4 ಕೆಜಿ ಬೀಜ ಬಳಸ್ತಾ ಇದ್ರಿ, ಏನು ಡಿಎಪಿ ಗೊಬ್ಬರ ಒಂದು ಅರ್ಧ ಪ್ಯಾಕೆಟ್ ಒಂದ್ ಪ್ಯಾಕೆಟ್ ಹಾಕಿದ್ರು ಒಂದ್ ಎಕರೆಗೆ? ಎಕರೆಗೆ ಅರ್ಧ ಪ್ಯಾಕೆಟ್ ಹಾಕ್ತೀವಿ ಸರ್. ಅಷ್ಟೇ, ಮತ್ತೇನು ಗೊಬ್ಬರ ಹಾಕೋದಿಲ್ಲ? ಇಲ್ಲ ಸರ್, ಮತ್ತೇನು ಹಾಕ್ತೀನಿ ಸರ್. ಒಂದ್ 4 ನೀರಾವರಿ ಮಾಡಿದ್ರೆ ಸಾಕು, ಬಂದ್ಬಿಡ್ರದ್ ನವಣೆ? ಬಂದ್ಬಿಡ್ತು ಸರ್. ಬೆಳಿ ಏನು ಎಡೆ ಕುಂಟೆಯನ್ನ ಒಂದ್ 2 ಸಲ ಹೊಡಿತೀರ ಅದ್ರಲ್ಲಿ ಅಥವಾ ಒಂದ್ ಸಲ? 2 ಸಲ ಹೊಡಿತಿದ್ವಿ ಸರ್. 2 ಸಲ ಅಂದ್ರೆ ಎಷ್ಟು ದಿವ್ಯ? ಒಂದೊಂದ್ ತಿಂಗಳ ಆದ್ಮೇಲೆನ? ಒಂದ್ ತಿಂಗಳ ಆದ್ಮೇಲೆ ಸರ್ ಹೊಡಿಬೇಕು ಸರ್. ಒಂದ್ ತಿಂಗಳಿಗೊಮ್ಮೆ ಮತ್ತೆ 2 ತಿಂಗಳಿಗೊಮ್ಮೆ ಹಿಂಗ್ ಹೊಡೆದ್ಬಿಡ್ತೀವಿ? ಹೌದ್ ಸರ್. 1.5 ತಿಂಗಳದಾಗ ಎಡಿ ಮುಗಿದ್ ಬಿಡ್ಬೇಕು ಸರ್. ಮುಗಿದ್ ಬಿಡ್ಬೇಕು? ಹೌದ್ ಸರ್. ಏನದು ನವಣೆ ಪಡ್ಲು ಹೊಡಿತಾ ಬಹಳಷ್ಟು ತೊಂಡೆ ಬಿಡತ್ತ? ಅದು ತಂಗ್ಲ ಮರಿ ಬಂದ್ಬಿಡ್ತೀರಿ, ಗುಂಪು ಗುಂಪು ಸರ್. ಗುಂಪು ಗುಂಪು ಮರಿ ಜಗ್ಗಿ ಬರ್ತತ್ತ? ಹೌದ್ರ, ನಾವ್ ಬೀಜ ಜಗ್ಗಿಟ್ರೆ ಗುಂಪು ಬರ್ತಂತ ಏನಿಲ್ಲ ಸರ್. ಎರಡು ಮೂರು ಬೀಜ ಇದ್ರೆ ಸಾಕ್ರಿ, ಅದ್ ಬಡ್ ಇದ್ರೆ ಸಾಕ್ರಿ, ಗಾಳಾಡಿ ಬೇಸು ತಂಗ್ಲ ಇರ್ಬೇಕ್ರಿ ಮೈದಾರಪ್ಪ. ಬಡ್ ಬಡ್ ಬಂದ್ಬಿಡ್ತ್ರಿ, ಒಂದ್ ಇದೇ ಆಗತ್ರಿ, ಒಂದ್ ಇದಕ್ಕೆ ಹೋದ್ರಿ. ಬರೀ ಬರತ್ರಿ. ನವಣೆಯನ್ನ ಬೆಳೆದು ತಾವು ರಾಶಿಯನ್ನ ಮಾಡೋದು ಬಹಳ ಮುಖ್ಯ. ಹೇಗೆ ನವಣೆ ತನೆಯನ್ನ ಕಟ್ ಮಾಡ್ಕೋತಿದ್ರ ಅಥವಾ ಹುಲ್ಲನ್ನ ಕಟ್ ಮಾಡಿ ರಾಶಿ ಮಾಡ್ತಿದ್ರ ಹೇಗೆ? ಹುಲ್ಲ ಕಟ್ ಮಾಡ್ದು ಸರ. ಹುಲ್ಲನ್ನ ಕಟ್ ಮಾಡ್ಬಿಡ್ತೀರಿ? ಹೌದ್ರಿ ಸರ. ಅಂದ್ರೆ ಕೂಲಿ ಆಳನ್ನ ಹಚ್ಚಿಸಿ? ಹೌದ್ ಸರ್. ಅದನ್ನ ಕಟ್ ಮಾಡಿ ಏನ್ ಮಾಡೋದು, ಮತ್ತೆ ಒಣಗಿಸ್ತಿದ್ರ, ಒಣಗಿಸಿ ಬಡಿತಿದ್ರ, ಮಷಿನ್ ಹಾಕ್ತಿದ್ರ? ಇಲ್ಲ ಸರ್, ಇವತ್ ಕಟ್ ಮಾಡಿದ್ವಿ ಅಂತ ಅಂದ್ರೆ ನಾಳೆ ಮಿರ್ಗ ಒಡ್ಡಿ ಬಿಡದ್ರ. ಮಿರ್ಗ ಅಂತೇಳಿ ನಾವು ದುಂಡಗ ಹಾಕ್ತವ್ರಿ, ಹಾಕಿ ಅದ್ರ ಮ್ಯಾಗ ಗಾಡಿ ಅಡ್ಡಾಡಿಸಿ ಅದನ್ನ ಮತ್ತೆ ತೆಗ್ದು ಹೋಗಿ ರಾಶಿ ಮಾಡಿಬಿಡ್ದು ಸರ್. ಓ, ಗಾಡಿ ಅಂದ್ರೆ ಟ್ರ್ಯಾಕ್ಟರ್? ಹಾ, ಟ್ರ್ಯಾಕ್ಟರ್. ಈಸಿ ರೀ, ಕಣ ಮಾಡೋದು ಈಸಿ ಸರ್. ಅದು ಮತ್ತೇನು ತೆಳಗೇನು ಕಣ ಅಂದ್ರೆ ತಡ್ಪಲ್ ಹಾಕ್ತಿದ್ರಿ? ಹೌದ್ ಸರ್, ಬರ್ಕ ಹಾಸ್ತುರಿ. ಈಗೆಲ್ಲ ಮಿಷನ್ ಬಂದ್ಬಿಟ್ಟದ್ರಿ ಸರ್, ಏನ್ ಕಟಾವ್ ಮಾಡೋದ್, ಮಿಷನ್ ಕಟಾವ್ ಮಾಡ್ಬಿಡ್ತಾರೆ, ಭತ್ತ ಹೆಂಗ್ ಕಟಾವ್ ಮಾಡ್ತಾ ಸರ್? ಓ, ಹಂಗಾಗ ಮಷಿನ್ ನಿಮ್ಗೆ ಬೀಜ ಸೀದಾ ಕಾಳ ಬಂದ್ಬಿಡ್ತಾವೆ ಡೈರೆಕ್ಟ್? ಹೌದ್ ಸರ್, ಹೌದ್ ಸರ್. ಮತ್ತೆ ಹುಲ್ ಸಿಗತ್ತಾ ನಿಮಗೆ? ಅದು ಮಷಿನ್ ಕಟಿಂಗ್ ಮಾಡಿಸಿದ್ರೆ ಹುಲ್ ಬೇಕಲ್ಲ ದನಗಳಿಗೆ? ಹುಲ್ ಸಿಗತ್ರಿ, ಅರ್ಧ ಮರ್ಧ ಸಿಗತ್ರಿ, ಒಟ್ಟಾಗಿ ಬಿಟ್ಟಿರ್ತಲ್ರಿ. ಅರ್ಧ ಮರ್ಧ ಸಿಗತ್ರಿ. ಈಗ ಒಂದು ಎಕರೆಗೆ ತಾವು ಅನುಭವ ಇದೆ ತಮಗೆ, ನವಣೆಯನ್ನ ಬೆಳೆದದ್ದು ಎಷ್ಟು ಕ್ವಿಂಟಲ್ ತೆಗಿತಾ ಇದ್ರಿ, ಎಷ್ಟು ಕಿಲ ಬರ್ತಿತ್ತು ಸರ್? ಕಡಿಮೆ ಅಂದ್ರೆ 15 ಕ್ವಿಂಟಲ್ ಸರ್, ಚಲೋ ಅಂದ್ರೆ 20 ಕ್ವಿಂಟಲ್. ನಾವು 20 ಕ್ವಿಂಟಲ್ ಬೆಳೆದಿವ್ರಿ ಸರ್. 20 ಕ್ವಿಂಟಲ್ ಬೆಳೆದಿರಿ? ಬೆಳೆದಿವ್ ಸರ್. ಬಹಳಷ್ಟು ಜನ ಹೇಳುದು ನವಣೆ ಒಂದು ಎಕರೆಗೆ 20 ಕ್ವಿಂಟಲ್ ಅಂದ್ರೆ ಒಳ್ಳೆ ಇಳುವರಿ ಅಲ್ಲ, 20 ಕ್ವಿಂಟಲ್? ಒಳ್ಳೆ ಇಳುವರಿ ಸರ್. ಒಳ್ಳೆ ಇಳುವರಿ. ಹೌದ್ರಿ. ಹೇಗೆ ಮಾರುಕಟ್ಟೆ ಮಾಡೋದು, ನೀವ ಮನೆಯಲ್ಲಿ ಇದು ಮಾಡ್ತಿದ್ರ ಅಥವಾ ಹೋಗಿ ಮಾರಾಟ ಮಾಡೋದು, ಹೇಗ್ ಮಾಡ್ತೀರಿ? ಮಾರುಕಟ್ಟೆ ಮಾರಾಟ ಮಾಡಿದ್ವಿ ಸರ್. ನಾವು ಹೆಂಗ್ ರೇಟ್ ಸಿಗ್ತಿತ್ತು ನಿಮಗೆ? ರೇಟ್ ಸಿಗ್ತಿದ್ರಿ 3,700, 3,000, 400, 4,000 ತನಕ ಕೊಟ್ಟಿವ್ರಿ. 4,700 ಕೊಟ್ಟಿವ್ರಿ ಒಂದ್ಸಲ. ತೊಂಬತ್ತೈದು ದಿನದಲ್ಲಿ ಬಂದ್ಬಿಡತ್ತ ಬೆಳೆ. ಹೌದ್ ಸರ್. ಹುಲ್ಲನ್ನ ಹೇಗೆ ದನಗಳು ಇಷ್ಟಪಟ್ಟು ತಿಂತಿರ್ತಾವ ನವಣೆ ಹುಲ್ಲನ್ನ? ಹುಲ್ಲನ್ನ ಬಾರಿ ಇಷ್ಟಪಡ್ತಾವ್ರಿ. ನೆಲ್ಲ ಹುಲ್ಲಿಗಿಂತ ನವಣೆ ಹುಲ್ಲು ಚಲೋ ಹುಲ್ರಿ. ಚಲೋ ಹುಲ್ಲು ಒಟ್ಟು ಒಟ್ಟ ಅಂತ ಹೇಳ್ತೀವ್ರಿ ನಾವ್ ಈ ಕಡೆ. ನವಣೆ ಹೊಟ್ಟು? ಹೌದ್ ಸರ್, ನವಣೆ ಹೊಟ್ಟು ಅಂತವ್ರಿ. ಈಗ ಚಿದಾನಂದ ಅವ್ರ, ನವಣಿಯನ್ನ ಅಕ್ಕಿ ಮಾಡಿಸಿ ಮಾರಬಹುದು? ಯಾಕೆ ನಮಗೆ ಎಲ್ಲ ಮಿಲ್ಲಿಗೆ ಹೋದ್ ಹಾಕಿಸಿ ಅಕ್ಕಿ ಮಾಡಿ ನೀವು ಮಾಡಿದ್ರೆ ಇನ್ನೂ ಒಳ್ಳೆ ರೇಟ್ ಬರ್ತದೆ ನಿಮಗೆ? ನೀವು ಪ್ರಯತ್ನ ಮಾಡಿಲ್ಲ? ಇಲ್ಲ ಸರ್, ಮಾಡಿಲ್ಲ. ನಾವು ಸಿಂಧಾನವರಲ್ಲಿ ತಾಂಬರಿ ಮಾಡಿಕೊಡ್ತು ಅಂದ್ರೆ ಮಿಲ್ ಐತೆ ಇಲ್ಲಿ, ಆವಾಗ ಹೋಗಿಲ್ರಿ ಖರ್ಚು ಅಂತೇಳಿ ನಾವ್ ಹಂಗ ಡೈರೆಕ್ಟ್ ಮಾರ್ಕೆಟ್ ಗೆ ಹಾಕ್ಬಿಡ್ತಿದ್ರಿ ಸರ್. ಈಗ ನೋಡ್ರಿ, 20 ಕ್ವಿಂಟಲ್ ಹಿಡಿದ್ರೆ ನಿಮ್ಗೆ 3,500, 4,000 ತನ ಮಾರಿದ ರೇಟು ಸರ್? 4,000 100 ಹೊಟ್ಟಿನ ಕೂಡ ಕೊಟ್ಬಿಟ್ಟು ಸರ್. 4,100 ಹೊಟ್ಟಿನ ಕೂಡ? ಹೊಟ್ಟಿನ ಕೂಡ ಸರ್. ಮತ್ತದನ್ನೇ ರಾಶಿ ಆದ್ಮೇಲೆ ಒಣಗಿಸಿ ಎಲ್ಲ ತೂರಿ ಎಲ್ಲ ಸ್ವಚ್ಛ ಮಾಡ್ಕೋಬೇಕ, ಹಾಗೆ ಪಟ್ಟರೆ ಹಿಡಿತದ? ಇಲ್ಲ ಸರ್, ಒಂದಿನ ಒಣಗಾಕ್ಬೇಕು ಸರ್. ಅಲ್ಲೇ ಒಣಗಿ ಬಿಟ್ಟಿರ್ತು ಸರ್. ಒಂದಿನ ಕೋದಿರ್ತಿವಲ್ರಿ, ಒಂದಿನ ಒಣಗ್ ಬಿಟ್ಟಿರ್ತು ಹೊಲ್ದಾಗ. ಮೆದಿನ ಬಿಟ್ಟಿರ್ತಿವಲ್ರಿ, ಮೆದಿನ ಅಂತ ಹೇಳ್ತು, ಮೆದಿನ ಬಿಟ್ಟಿರ್ತು. ಆಮೇಲೆ ಗೂಡ ಇದ್ ಮಾಡಿ ಕಣ ಮಾಡಿಂದ ಒಂದ್ ದಿವಸ ಒಣಗಾಕ್ತು ಸರ್. ಇದ್ ಮರ್ದಿನ ತುಂಬಿಡ್ತು ಸರ್. ಈಗ ಇತ್ತೀಚೆಗೆ ಮಷಿನ್ ರಾಶಿ ಬಂದ, ಮಷಿನ್ ಕಟಿಂಗ್ ಬಂದ್ಬಿಟ್ಟಲ್ಲ. ಮಷಿನ್ ಕಟಿಂಗ್ ಆದಾಗ ಬೆಳೆ ಸಂಪೂರ್ಣ ಒಣಗಿರ್ಬೇಕ ಚೆನ್ನಾಗಿ? ಹೌದ್ ಸರ್, ಕೆಂಪಾಗಿರ್ಬೇಕ್ರಿ, ಎಲ್ಲ ಕೆಂಪಾಗಿರ್ಬೇಕ. ಹಸಿ ಇದ್ರೆ ಮತ್ತೆ ಕಾಳು ಹೋಗ್ಬಿಡ್ತದ್ರಿ. ಕಾಳ ಬತ್ತ ಐತ್ರಿ, ಒತ್ತರಿ, ಇದಾತ್ರಿ, ಪೂರಾ ಕೆಂಪಾಗಿರ್ಬೇಕ್ರಿ. ಹೇಗೆ ಮತ್ ನವಣೆಯನ್ನ ಬೆಳೆದ್ರಿ ನೀವು ಮನೆಯಲ್ಲಿ? ನವಣೆ ಅಕ್ಕಿಯನ್ನ ಉಪಯೋಗ ಮಾಡ್ಕೋತಿದ್ರೇನು? ಹಾ, ಮಾಡ್ಕೊತಿದ್ವಿ ಸರ್. ಹೇಗೆ ಅಕ್ಕಿ ಮಾಡ್ತೀರಿ ಮನೆಯಲ್ಲಿ? ಮನೆ ಪ್ರತ್ಯೇಕದ ಮಿಲ್ಲಿಗೆ ಹೋಗಿ ಆಕ್ಷನ್ ಬರ್ದಿದ್ವಿ, 4 ಚೀಲ 5 ಚೀಲ ರೀ. ಆಕ್ಷನ್ ಬಂದ ಇದ್ ಮಾಡಿದ್ವಿ. ಅವಾಗೆಲ್ಲ ಕುಟ್ತಿದ್ರ ಅಂತ್ರಿ, ಈಗ ಕುಟ್ಟಾರಿಲ್ಲಲ್ರಿ. ಹಂಗಾಗಿ ಮಿಲ್ಗೆ ಹೋಗಿ ಆಕ್ಷನ್ ಬರ್ದಿದ್ವಿ. ಮನೆಯಲ್ಲಿ ಮಿಲ್ಲು ಹೇಗೆ ಹಾಕ್ತಾರ? ಒಂದು ಕ್ವಿಂಟಾಲ್ಗೆ ಒಂದ್ ಚೀಲಕ್ಕೆ ಎಷ್ಟು ಗೊತ್ತಾರ ಹಾಕೊಡ್ಲಿಕ್ಕೆ, ಅಕ್ಕಿ ಮಾಡ್ಕೊಡ್ಲಿಕ್ಕೆ? 80 ರೂಪಾಯಿ ತಗೊಂತಾರ ಸರ್ ಒಂದ್ ಚೀಲಕ್ಕೆ. ಹೌದ್ ಸರ್. ಹೇಗೆ ಸಂಪೂರ್ಣ ಅದು ಅಕ್ಕಿ ಆಗ್ತದ ಅಥವಾ ಮಿಲ್ ಅಲ್ಲಿ ಹೇಗೆ ಇನ್ನೂ ಸ್ವಲ್ಪ ನವಣೆ ಉಳಿತದ? ಇಲ್ಲ ಸರ್, ಸಂಪೂರ್ಣ ಆಗ್ಬಿಡುತ್ತೆ ಸರ್. ಎಲ್ಲಿ? ಸಿಂಧೂರ್ನಲ್ಲಿ? ಹಾ, ಸಿಂಧೂರ್ನಲ್ಲಿ. ಅವು ಓಲ್ಡ್ ಮಿಷನ್ ಅದ ಅವ್ರಿ, ಇಟ್ಟಾಕ ಗಿರಣಿರಿ. ಅವು ಸ್ವಲ್ಪ ಅರ್ಧ ಮರ್ಧ ಹಂಗೆ ಕಳಿಸ್ತದ್ರಿ. ಈ ಮಿಲ್ಗೆ ಹಾಕ್ಬಿಟ್ರೆ ಒಂದ್ ಇದು ಬರಲ್ರಿ, ಈ ನೆಲ್ ಬರಲ್ರಿ. ಒಳ್ಳೆ ಅಷ್ಟು ಪೂರ್ಣ ಅಕ್ಕಿ ಆಗಿ ಬಂದ್ಬಿಡ್ತಾರೆ. 100% ಚಲೋ ಅಕ್ಕಿ ಆಗಿ ಬಂದ್ಬಿಡ್ತದ? ಹೌದ್ ಸರ್, ಹೌದ್ ಸರ್. ಈಗ ನೀವು 1 ಕ್ವಿಂಟಲ್ ನವಣೆಯನ್ನ ಹಾಕಿದ್ರೆ ಎಷ್ಟು ಕೆಜಿ ಅಕ್ಕಿ ಬರ್ತದ 1 ಕ್ವಿಂಟಲ್ ನವಣೆಗೆ? 75-80 ಕೆಜಿ ಅಕ್ಕಿ ಬರುತ್ತೆ. 75-80 ಕೆಜಿ? ಹೌದ್ ಸರ್. ಒಂದ್ 20 ಕೆಜಿ ಅಷ್ಟು ಅದು ಹೊಟ್ಟು ಬರುತ್ತೆ ಮೇಲ್ಗಡೆ? ಹೊಟ್ಟು ಬರುತ್ತೆ ಸರ್. ಹ್ಞೂ. ಅದು ಏನೆಲ್ಲ ಸಪರೇಟ್ ಆಗಿ ಗಿರಣಿಯಲ್ಲಿ ಬರುತ್ತಾ ಅಥವಾ ನೀವು ಮನೆಗೆ ಬಂದು ಸ್ವಚ್ಛ ಮಾಡ್ಕೋಬೇಕ? ಇಲ್ಲ ಸರ್, ಬೇರೆ ಬೇರೆ ಬಂದ್ಬಿಡ್ತಾರೆ ಸರ್. ಬೇರೆ ಬೇರೆ ಬರ್ತದ? ಹೌದ್ ಸರ್. ಅದು ಹೊಟ್ಟನು ಉಪಯೋಗ ಆಗತ್ತೆ ನಿಮಗೆ ಬಂದದ್ದು? ಆಗತ್ರಿ, ದನಕ್ಕೆ ಆಗತ್ತಲ್ರಿ. ಮತ್ತೆ ಈಗ ಅನಿಸ್ತದ್ರಿ ಚಿದಾನಂದ ಅವರೇ, ತಾವು ನವಣೆಯನ್ನ ನವಣೆ ಬೆಳೆದು ನವಣೆ ಅಕ್ಕಿಯನ್ನ ಮಾಡಿಸ್ಕೊಂಡ್ಬಿಟ್ಟು ನವಣೆ ಅನ್ನವನ್ನ ಊಟ ಮಾಡ್ತೀರಿ, ಅನ್ನ ಊಟ ಮಾಡೋದಕ್ಕೂ ಮತ್ತು ನಾವು ಏನು ಅಕ್ಕಿಯನ್ನ ಊಟ ಮಾಡೋದಕ್ಕೂ ನವಣೆ ಅಕ್ಕಿ ಊಟ ಮಾಡೋದಕ್ಕೂ ಏನ್ ವ್ಯತ್ಯಾಸ ಅದ? ನವಣೆ ಅಕ್ಕಿ ಊಟ ಮಾಡೋಕ್ ಸರ್ ಮಾಡ್ಬೇಕು. ಹೌದ್ ಸರ್. ನೆಲ್ಲ ಏನಾಯ್ತ್ರಿ? ನೆಲ್ಲಲ್ಲಿ ಏನಿರುದಿಲ್ಲ ವಿಷಯ. ಹೌದ್ ಸರ್. ಅದಕ್ಕೆ ಏನು ಎಣ್ಣೆ ಹೊಡೆದಿರಲ್ಲ ನವಣಕ್ಕೆ? ನವಣಿಗೆ ಇಲ್ಲ ಇಲ್ಲ ಸರ್, ಏನ್ ಇದ್ ಮಾಡಿದ್ರಲ್ಲ ಸರ್. ನೌಕರಿಸ್ತರಿಗೆ ಬಂದ ನವಣಿ ಒಯ್ತಿದ್ರ ನಮ್ಮ ಮನೆ 2 ಕ್ವಿಂಟಲ್ 1 ಕ್ವಿಂಟಲ್ 50 ಕೆಜಿ 25 ಕೆಜಿ ತನ ಒಯ್ದಾರ ಸರ್ ನವಣೆ ಅಕ್ಕಿ. ಹೌದ್ ಸರ್, ನವಣಿನ ಒಯ್ತಿದ್ರು ಸರ್. ನೆವಣೆ ಅಕ್ಕಿ ನೀವು ಸಪೋಸ್ ಮಾರಿಸಿದ್ರೆ ಮಾಡಿ ಮಾರ್ತಿರ್ಲ, ಮಾರಿದ್ರೆ ಇನ್ನು ಒಳ್ಳೆ ಡಿಮಾಂಡ್ ಬರ್ತದೆ ಸರ್. ಅವ್ರು ಅಂತದ್ರು ನೌಕರಿಸ್ಕರ್ ಬರ್ತದ್ರಲ್ರಿ ಮಿಲ್ಲಿಗೆ ಒಳಸಿ ನೀವು ಅಕ್ಕಿ ಮಾರ್ರ ಅಂತಿದ್ರು ಸರ್, ನಾವು ಮಾರ್ಲಿಲ್ರಿ. ಮಾರ್ಲಿಲ್ಲ ಹೌದು ಸರ್, ಹಂಗ ನವಣಿನ ಬಂದ್ ಹೋಯ್ತಿದ್ರು ಸರ್. ಈಗ ಚಿದಾನಂದ ಅವ್ರೆ ಒಂದು ಎಕರೆ ನವಣಿ ಬೆಳಿಬೇಕಾದ್ರೆ ಖರ್ಚು ಎಷ್ಟಾಗತ್ತೆ ಅಂದಾಜ್? ಬೀಜ ಗೊಬ್ಬರ ಕೂಲಿ ಆಳಂದು ಎಲ್ಲ ಸೇರಿಸಿ ಎಷ್ಟು ಆಗ್ಬಹುದು ಖರ್ಚು? ಒಂದ್ ಮೂರುವರೆ ಸಾವಿರ ಆಗ್ಬಹುದು ಸರ್ ಒಂದ್ ಎಕರೆ. ಎಕರೆಗೆ ಮೂರುವರೆ ಸಾವಿರ ರೂಪಾಯಿ ಖರ್ಚು. ಹೌದು ಸರ್. ಆಮೇಲೆ ನೀವು ಮಾರ್ಕೆಟ್ ಮಾಡಿದ್ರೆ ನಿಮಗೆ ಲಾಭ ಎಷ್ಟು ಉಳಿದಿತ್ತು ಒಂದ್ ಎಕರೆಯಿಂದ ನವಣಿಂದ ಎಷ್ಟು ಉಳಿತದೆ ಅಂತಿರ್ತಾವು? ಅದು ರೇಟ್ ಹೆಂಗಿರ್ತಾರೆ? ಒಂದ್ 3000 ರೂಪಾಯಿ ಹಿಡಿ ನಾವು, 3000 ಅಂತಂದ್ರೆ ಒಂದ್ 20 ಕ್ವಿಂಟಲ್ ಅಂದ್ರೆ 60,000 ರೂಪಾಯಿ ಆಯ್ತು. ಹೌದು ಸರ್. 60,000 ರೂಪಾಯಿ 3000 ರೂಪಾಯಿ ಹೋದ್ರೆ ನಿಮಗೆ ಒಳ್ಳೆ ಆದಾಯ ಅಲ್ಲ? ಆರಾಮ್ ರೀ. ಒಂದ್ 50,000 ರೂಪಾಯಿ ಉಳಿತಲ್ಲ ನವಣಿಯಿಂದ? 50,000 ರೂಪಾಯಿ ಆರಾಮ್ ಉಳಿದೈತಿ ಸರ್. ಹ್ಮ್, ಮತ್ತೆ ನವಣಿ ಯಾಕೆ ಜನ ಬೆಳಿಲಿಕ್ಕೆ ಮುಂದ್ ಬರ್ತಾ ಇಲ್ಲ ನಿಮ್ ಭಾಗದಲ್ಲೆಲ್ಲ? ಮಾಡ್ತಾರ ಸರ್, ಈಗ ಇತ್ತಿತ್ತಲಾಗಿ ಮಾಡ್ತಾರ ಸರ್. ಮಾಡ್ತಾ ಇದ್ದಾರೆ. ಹೌದು ಸರ್. ಈಗ ನವಣೆ ಅಕ್ಕಿಯನ್ನ ನೀವು ತಗೊಂಬಂದು ಮಾಡಿಸಿ ಮನೆಯಲ್ಲಿ ಇಟ್ಕೋತಾ ಇದ್ರೆ ಅಕ್ಕಿಯನ್ನ, ಅಕ್ಕಿಯಿಂದ ಏನೇನ್ ಮಾಡ್ತೀರಿ? ನವಣೆ ಅಕ್ಕಿಯಿಂದ ಬರೀ ಅನ್ನ ಮಾಡಿ ಉಂಟಿದ್ರ ಅಥವಾ ಬೇರೆ ಬೇರೆ ಏನ್ ಮಾಡ್ತೀರಿ ಐಟಮ್ ಗಳನ್ನ? ಇಲ್ಲ ಸರ್, ಬರೀ ಅನ್ನ ಮಾಡ್ತೀನಿ ಅಂತೀವಿ ಸರ್. ಬಹಳಷ್ಟು ಅದರಿಂದ ಉಂಡೆ ಮಾಡ್ತಾರ ಅಂತ ಹೇಳ್ತಾರೆ, ಬೇರೆ ಬೇರೆ ನವಣೆ ಅಕ್ಕಿ ಉಪ್ಪಿಟ್ಟು ಮಾಡಬಹುದು ಅಂತ ಹೇಳ್ತಾರೆ, ಆತರ ಏನು ಪ್ರಯತ್ನ ಮಾಡಿಲ್ಲ ನೀವು? ಇಲ್ಲ ಸರ್, ಮಾಡಬಹುದ್ರಿ, ನಾವು ಮಾಡಿಲ್ಲ ಸರ್. ನವಣೆ ಅನ್ನದ ಜೊತೆ ಏನು ಕಾಂಬಿನೇಷನ್ ಅದ್ರ ಜೊತೆ ಊಟ ಮಾಡ್ಬೇಕಾದ್ರೆ ಏನು ಹಾಲ್ ಬೇಕು, ಮಜ್ಜಿಗೆ ಬೇಕು ಅಥವಾ ಸಾರ್ ಬೇಕು, ಯಾವ್ದು ಚೆನ್ನಾಗಿರುತ್ತಂತೆ? ಸಾಂಬಾರ್ ಮಾಡಿದ್ವಿ ಸರ್ ನಾವು. ಸಾಂಬಾರು? ಹೌದು ಸರ್. ಅದರಿಂದ ನವಣೆ ಬಾಣನು ಮಾಡ್ತಾರ ಅಂತ ಹೇಳ್ತಾರೆ. ಬಾಣ ನವಣೆ ಬಾಣ ಮಾಡ್ತಾರ ಸರ್ ಅಲ್ಲ, ಹುಳಿ ಬರಿಸಿ ನವಣೆಯನ್ನ ಅಕ್ಕಿಯಿಂದ ಬಾಣ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತದೆ ಅಂತ ಹೇಳಿ. ಹೌದೌದು ಸರ್. ಹೇಗ ಅನಿಸ್ತದೆ ನಿಮಗೆ ನವಣೆ ಬೆಳೆಯುವಂತ ರೈತರಿಗೆ ಏನ್ ಹೇಳ್ತೀರಿ? ಮತ್ತೆ ನವಣೆ ಬೆಳೆದು ಒಳ್ಳೇದಂತೀರಾ ಅಥವಾ ಹೇಗೆ? ನವಣೆ ಒಂದಿಷ್ಟು ಜನ ರೈತರಲ್ಲಿ ತಪ್ಪು ಕಲ್ಪನೆ, ನವಣೆ ಬೆಳೆದು ಅಂದ್ರೆ ಭೂಮಿ ಬಹಳಷ್ಟು ಬರಡ್ ಆಗಿಬಿಡುತ್ತ, ಭೂಮಿಯಲ್ಲಿ ಶಕ್ತಿ ಕಡಿಮೆ ಆಗತ್ತ ಅಂತ ಹೇಳ್ತಾರೆ. ಇಲ್ಲ ಸರ್, ಯಾರಂತಾರೆ, ಮೆಕ್ಕೆಜೋಳ ಬೆಳೆದ್ರೆ ಬರಡ್ ಆಗ್ತಾರೆ ಭೂಮಿ, ನವಣಿ ಬೆಳೆದ್ರೆ ಬರಡ್ ಆಗಲ್ರಿ. ನವಣಿ ಸಜ್ಜಿ ಅಲಸಂದಿ ಬೆಳೆದ್ರೆ ಏನು ಬರಡ್ ಆಗಲ್ರಿ ಸರ್ ಭೂಮಿ. ಶಕ್ತಿ ಬಾಳ ತಗೋತ ನವಣಿ, ಬೇರ್ ಬೇರೆ ಇರ್ತದ, ಬೇರೆಗಾಡ ಆಗಿಬಿಡುತ್ತ ಭೂಮಿ ಅಂತ ಹೇಳ್ತಾರೆ. ಏ ಇಲ್ಲ ಸರ್, ಇಲ್ಲ ಸರ್, ಕಾಲಗಾಯ ಆಗತ್ತೆ ಸರ್ ಅಲ್ಲ? ಒಳ್ಳೆ ಕಾಲಗಾಯ ಆಗತ್ತೆ. ಹೌದು ಸರ್, ಒಳ್ಳೆ ಕಾಲಗಾಯ ಆಗುತ್ತೆ ಸರ್. ನವಣೆ ತಕ್ಕೊಂಡ ಮೇಲೆ ಏನ್ ಹಾಕ್ತೀರಿ ನೀವು ಬೆಳೆ ಮತ್ತೆ? ನವಣೆ ತಕ್ಕಂದ ಮೇಲೆ ಹೈಬ್ರಿಡ್ ಜೋಳ ಹಾಕ್ತಿದ್ವಿ ಸರ್. ಹೈಬ್ರಿಡ್ ಜೋಳ? ಹೌದು ಸರ್. ಈಗ ನೀರಾವರಿ ಆಸೆದೊಳಗ ನೀವು ಏಸು ಒಂದ್ ವರ್ಷದಲ್ಲಿ ಎರಡು ಮೂರ್ ಬೆಳೆ ತಕ್ಕೋತೀರ, ಎರಡ ತಕ್ಕೋತೀರ ನೀರಾವರಿಯಲ್ಲಿ? ಅಲ್ಲ ಸ್ವಲ್ಪ ಇತ್ತು ಸರ್, ಅವಾಗ ಮೂರ್ ಬೆಳೆ ತೆಗಿತಿದ್ವಿ ಸರ್, ಈಗೆಲ್ಲ ಎರಡ ಬೆಳೆ ತೆಗಿತೀವಿ ಸರ್. ಎರಡ ಬೆಳೆ? ಹೌದು ಸರ್. ಈಗ ಈ 30 ಎಕರೆ ನೀರಾವರಿ ಮತ್ತೆ ಹೆಂಗ್ ಮಾಡಾಕತ್ತೀರಿ ನೀವು? 30 ಎಕರೆ ನೀರಾವರಿಯನ್ನ ಹೇಗೆ? ಟ್ರಾಕ್ಟರ್ ಎರಡು ಟ್ರಾಕ್ಟರ್ ಇದಾವ ಸರ್, ಎರಡು ಎತ್ತದವ್ರೆ. ಎತ್ತನ ಇಟ್ಟಿದೆ? ಎತ್ತದೇವ್ ಸರ್. ಏನೇನ್ ಬೆಳೆ ಇದೆ ನಿಮ್ ತೋಟದಲ್ಲಿ ಸದ್ಯ? ನಮ್ ತೋಟದಲ್ಲಿ ಸರ್ ಸದ್ಯ ಈಗ ಸೂರ್ಯಪಾನ ಇತ್ರಿ, ಕಟಾವ್ ಮಾಡಿವಿ ಸರ್. ಹೇಗ್ ಬಂತು ಸೂರ್ಯಪಾನ? ಸೂರ್ಯಪಾನ 12 ಎಕರೆ ಇತ್ತು ಸರ್, 100 ಕ್ವಿಂಟಲ್ ಆಗಿತ್ತು ಸರ್. 12 ಎಕರೆಗೆ 100 ಕ್ವಿಂಟಲ್ ಅಂದ್ರೆ 8 ಕ್ವಿಂಟಲ್ ಬಂತು ಅಂದಾಜಾಗಿ? ಹೌದ್ ಸರ್. ಹೇಗೆ ರೇಟ್ ಸಿಕ್ತ ಚೆನ್ನಾಗಿ? 7,300 ಸಿಕ್ಕತ್ ಸರ್. ಇಲ್ಲೇ ಸಿಂದೂರಲ್ಲೇ ಮಾರಿದ್ರಿ? ಹೌದ್ ಸರ್, ತಾವರಿಗೇರಿಯಲ್ಲಿ ಕೊಟ್ಟಿವಿ ಸರ್. ಈಗ ಸೂರ್ಯಪಾನ ತೆಗದ್ಮೇಲೆ ಏನ್ ಹಾಕ್ತಾರೆ ಭೂಮಿಗೆ? ಹೈಬ್ರಿಡ್ ಜೋಳ ಹಾಕ್ತು ಸರ್. ಜೋಳ ಎಷ್ಟು ತಕೋತೀರಿ ಮತ್ತೊಂದ್ ಎಕರೆಗೆ? ಒಂದ್ ಎಕರೆಗೆ ಅದು 25 ಕ್ವಿಂಟಲ್ ಬರ್ತದೆ ಸರ್. 25 ಕ್ವಿಂಟಲ್ ಹೈಬ್ರಿಡ್ ಜೋಳ ಮತ್ತೆ? ಹೈಬ್ರಿಡ್ ಜೋಳ ಸರ್. ಒಳ್ಳೆ ಆದಾಯ ಪಡಿತಾ ಇದ್ರಿ ನೀವು? ಬೆಳಿತೀವಿ ಸರ್. ಸೂರ್ಯಪಾನ ಪ್ರತಿ ವರ್ಷ ಹಾಕ್ತಾ ಇರ್ತೀರಿ? ಹೌದ್ ಸರ್, ಪ್ರತಿ ವರ್ಷ ಸರ್. ಸೂರ್ಯಪಾನ ತಪ್ಸೋದೆ ಲೊಟ್ಟ ನೀವು? ತಪ್ಸಲ್ ಸರ್, ಯಾವ್ದು ತಪ್ಸಲ್ರಿ, ಈ ಸಲ ನೆವಣೆಯಿಂದ ತಪ್ಸಿವಿ ಸರ್. ಎಲ್ಲವೂ ಹಾಕ್ತಿವ್ರಿ, ವೆರೈಟಿ ಎಲ್ಲವೂ ಹಾಕ್ತಿವ್ರಿ. ಸೂರ್ಯಪಾನ ಅಂದ್ರೆ ಮುಂಚಿತವಾಗಿ ಬಿತ್ತನೆ ಮಾಡಿಬಿಡ್ತೀರಿ, ಅದ್ರ ರಾಶಿ ಮಾಡಿ ಮಾರಿದ್ರೆ ಮುಂಚೆ ಬಿತ್ ಬಿಟ್ರಿ ನೀವು? ಹೌದ್ ಸರ್. ಅಂದ್ರೆ ಮೇ ತಿಂಗಳಲ್ಲಿ ಹಾಕಿರ್ತೀರೇನು? ಹೌದ್ ಸರ್, ಮೇ ತಿಂಗಳಲ್ಲಿ ಹಾಕ್ಬಿಡ್ತೀವಿ ಸರ್. ಅಂದ್ರೆ ಮಳೆ ಮೇಲೆ ಅಥವಾ ನೀರಾವರಿ ಮೇಲೆ ಹಾಕ್ಬಿಡ್ತಿರ್ತಾವ? ಹೌದ್ ಸರ್, ನೀರಾವರಿ ಮೇಲೆ ಹಾಕ್ಬಿಡ್ತೀವಿ ಸರ್. ಮತ್ತೆ ನಿಮಗೆ ಅತ್ಯಂತ ಒಂದು ಒಳ್ಳೆ ಲಾಭ ತಂದು ಕೊಡ್ತಕ್ಕಂತ ಬೆಳೆ ಯಾವ್ದು? ನೀವು ಹಲವಾರು ಬೆಳೆ ಬೆಳಿತಾ ಇರ್ತಿರಲ್ಲ, ಯಾವ್ದು ನಿಮಗೆ ಒಳ್ಳೆ ಬೆಳೆ ಲಾಭ ತಂದು ಕೊಡ್ತದ ಅಂತ ಅನ್ಸುತ್ತೆ? ಇವು ಸೂರ್ಯಪಾನ ಅಂದ್ರ ಸ್ವಲ್ಪ ಇದಾದವ್ರು ಸರ್, ಇವರು ಲಾಭ ಆತದ್ರಿ. ಈಗೆಲ್ಲ ಎಣ್ಣೆ ಅವು ಇವು ಇವಕರ ಮಾಡ್ಬೇಕ್ರಿ. ಈಗ ಸಜ್ಜಿ ನೆವಣಿ ಸರ್, ಹೈಬ್ರಿಡ್ ಜೋಳ ಇವೆಲ್ಲ ಲಾಭದಾಯಕ ಬೆಳೆ ಸರ್. ಅಂದ್ರೆ ಏನು ಎಣ್ಣೆ ಹೊಡೆಯೋದು ಖರ್ಚುಗಳು ಬಹಳ ಕಡಿಮೆ ಇವಕ್ಕೆ? ಇಲ್ಲ ಸರ್, ಖರ್ಚು ಇಲ್ಲ ಸರ್ ಇವಕ್ಕೆ. ಈಗ ಸಜ್ಜಿಗೆ ಅದು ಏನು ಅದಕ್ಕೂ ಜೋಳ ಎಣ್ಣೆ ಹೊಡಿಬೇಕಾ ಸಜ್ಜೆಗೆ? ಇಲ್ಲ ಸರ್, ಸಜ್ಜಿಗೆ ಏನು ಎಣ್ಣೆ ಪಣ್ಣೆ ಏನು ಹೊಡೆಯ ಅವಶ್ಯಕತೆ ಇಲ್ಲ ಸರ್. ಅದು ಎಕರೆಗೆ ಎಷ್ಟಾಗಿತ್ತು ಸಜ್ಜೆ? ಒಂದ್ ಎಕರೆಗೆ ಇಳುವರಿ ಎಕರೆಗೆ 15 ಕ್ವಿಂಟಲ್ ಬರ್ತ ಸರ್. ಅದು ಜೋಳ 20 ಕ್ವಿಂಟಲ್, ಸಜ್ಜೆ 15 ಕ್ವಿಂಟಲ್. ಹೌದ್ ಸರ್. ನವಣೆ 20 ಕ್ವಿಂಟಲ್? ನವಣೆ 20 ಕ್ವಿಂಟಲ್ ಸರ್. ನವಣೆ ನೆಲ್ಲಿದ್ದಂಗ್ ಸರ್ ಅದು ಭತ್ತ ಹೋದ್ರಕ್ರೆ. ಅಂದ್ರೆ ನಿಮ್ಗೆ ನವಣೆ ಬಗ್ಗೆ ಏನ್ ಹೇಳ್ತೀರಿ ರೈತರಿಗೆ, ಬೆಳೆಯುವಂತ ರೈತರಿಗೆ ಏನ್ ಹೇಳ್ತೀರಿ? ನವಣೆ ಬೆಳೆದ್ರೆ ಒಳ್ಳೇದಂತ ಹೇಳ್ತೀರ ಹೇಗೆ? ಒಳ್ಳೇದ್ ಸರ್, ನವಣೆ ಬೆಳಿಬಹುದು ಸರ್. ಬೆಳಿಬಹುದು? ಬೆಳಿಬಹುದು ಸರ್, ಬೇಡಿಕೆನು ಜಾಸ್ತಿ ಐತಿ ಸರ್. ಒಳ್ಳೆ ಇದ್ರ ನವಣೆ ಬೆಳಿಬಹುದು ಸರ್. ಇದಾದಪ್ಪ ಒಕ್ಕಲ್ತನ ಜೊತೆ ದನಗಳು ಎಷ್ಟಿರ್ತಾವ ಮನೆಯಲ್ಲಿ? 8 ದನದೇವ್ ಸರ್ ಆಕಳಾರೆ. ನಾವು ಮನೆಗೆ ಉಪಯೋಗಿಸಿ ಅಂತ ಗೊಬ್ಬರ ಬೇಕಲ್ರಿ, ಅದ್ರ ಸಲುವಾಗಿ ಟ್ರಾಕ್ಟರ್ ಗೊಬ್ಬರ ಆಗತ್ತ ವರ್ಷ? ಒಂಬತ್ತು ಹತ್ತು ಗಾಡಿ ಗೊಬ್ಬರ ಆಯ್ತು ಸರ್. ಅದನ್ನೇ ನಿಮ್ಮ ಹೊಲಕ್ಕೆ ತೋಟಕ್ಕೆ ಹಾಕ್ತೀರಿ? ಹೌದ್ ಸರ್, ನಮ್ ತೋಟಕ್ಕೆ ಹಾಕ್ತೀವಿ ಸರ್. ಮೂವತ್ತು ಎಕರೆ ನೀರಾವರಿ ಅಂದ್ರೆ ಹೇಗೆ? ಎಲ್ಲಾ ಬೋರ್ ಗೀರು ಎಷ್ಟೆಷ್ಟು ಹಾಕ್ಸಿರಿ? ಏಳು ಬೋರ್ ಅದಾವ ಸರ್. ಏಳು ಬೋರ್? ಮೂವತ್ತು ಎಕರೆ ಒಂದೇ ಕಡೆನ ಭೂಮಿ? ಇಲ್ಲ ಸರ್, ಬೇರೆ ಬೇರೆ ಇದ್ರೆ ಪೈಪ್ ಲೈನ್ ಮಾಡಿವ್ರಿ ಅಲ್ಲಿಗಾರ ಸರ್. ಅಲ್ಲಿಗೆ ಪೈಪ್ ಲೈನ್ ತಗೊಂಡೋಗಿರಿ? ಹೌದ್ ಸರ್. ಮನೆಯಲ್ಲಿ ಎಷ್ಟು ಮಂದಿ ಇದ್ರಿ ದುಡಿಯವ್ರೆಲ್ಲ? ಸರ್ ನಾವು ಈ ಒಬ್ರು ಜಗ್ಗಿದವ್ರೆ, ಅನ್ನೊಂದ ಮಕ್ಳು ಇದಾವ್ರಿ, ಮೂವರು ನಡಿವೆ ಸರ್. ಮೂರು ಮಂದಿ ಅಣ್ಣ ತಮ್ಮ ನೀವು? ಹೌದ್ ಸರ್. ಹತ್ತೊಂಬತ್ತು ಮಂದಿ ಇದೀವಿ ಸರ್ ಮನೆಗೆಲ್ಲ. ಹನ್ನೊಂದು ಮಂದಿ ಮಕ್ಳು? ಹ್ಞೂನ್ರಿ, ಹನ್ನೊಂದು ಮಂದಿ ಮಕ್ಳು ರೀ. ಒಟ್ಟ ಎಲ್ಲಾರು ಒಕ್ಕಲ್ತನ? ಹ್ಞೂನ್ರಿ, ಒಕ್ಕಲ್ತನ ಹುಡ್ರು ಓದ್ತಾವ್ರ ಅಲ್ಲೆಲ್ಲ ಬಿಟ್ಟಿವ್ರಿ ಈಗ. ನಾವು ಒಂದು ಏಳು ಜನ ಕಂಟಿನ್ಯೂ ಮನೆ ಮಾಡೋರು, ಏಳು ಜನ ಇದೀವ್ರಿ. ಏಳು ಜನ ಅಂದ್ರೆ ಸಾಕು, ನಿಮ್ಗೆ ಕೂಲಿ ಆಳಿನ ಸಮಸ್ಯೆನೆ ಬರುದಿಲ್ಲ ಸರ್. ಏನಾದ್ರು ಮೇಜರ್ ಇದ್ದಾಗ ಸ್ವಲ್ಪ ತಗೋತೀರಿ ಆಳುಗಳು, ಕೂಲಿ ಆಳು? ಹ್ಞೂ ಸರ್. ಈಗ ಸೂರ್ಯಪಾನ ಕಾಣ ಮಾಡಿದ್ವಲ್ರಿ, ಎರಡು ದಿವಸ ತಗೊಂಡಿದ್ವಿ. ಕದಂಗೆಲ್ಲ ನಾವ್ ಮೇಂಟೈನ್ ಮಾಡ್ತೀವಿ ಸರ್. ನೋಡ್ರಿ ಚಿದಾನಂದಪ್ಪ ಅವ್ರೆ, ಮನೆಯಲ್ಲಿ ಚೆನ್ನಾಗಿ ಒಕ್ಕಲ್ತನ ಕೆಲಸ ಮಾಡೋರು ಇರಬೇಕು, ಇದ್ರೆ ಮಾತ್ರ ಒಳ್ಳೆ ಲಾಭ ನೀವು ಪಡ್ಕೋತಾ ಇದ್ದೀರ ಅದರಿಂದ. ಹೌದ್ ಸರ್. ಒಳ್ಳೇದಾಗ್ಲಿ ಚಿದಾನಪ್ಪ ಅವ್ರೆ, ಇದೇ ರೀತಿ ನಿಮ್ಮ ಕೃಷಿ ಮುಂದುವರಿಲಿ. ನಿಮ್ಮ ವಿಚಾರ ಹಂಚಿಕೊಂಡದಕ್ಕೆ ರೈತರ ಪರವಾಗಿ ನಿಮ್ಗೆ ಧನ್ಯವಾದ. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಸಿಂಧನೂರು ತಾಲೂಕಿನ ಭೋಗಾಪುರ್ ಗ್ರಾಮದ ರೈತರಾದ ಚಿದಾನಂದ್ ಅವರ ನವಣೆ ಬೇಸಾಯದ ಅನುಭವಗಳನ್ನು ಕೇಳಿದ್ರಿ. ಹರ ಜೋಖಿಮ್ ಸೆ ನಿಕಲ್ ಕರ್ ಫಸಲ್ ಆಯೆ ಸುರಕ್ಷಿತ ಹೋ ಜಾಯೆ. संकट के समय प्रधानमंत्री फसल बीमा योजना किसानों के लिए वरदान है. अब सूखा पड़े या बाढ़ आ जाए कोई डर नहीं, अब ओले पड़े या कीट पतंगे फसल खा जाएं कोई फिक्र नहीं, क्योंकि हमने लिया है प्रधानमंत्री फसल बीमा. बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा. योजना से हर साल जुड़ रहे हैं 5 करोड़ से ज्यादा किसान. अब आपकी है बारी. नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जन सेवा केंद्र में स्वेच्छा से करा सकते हैं पंजीकरण. फसल बीमा पोर्टल या फसल बीमा ऐप द्वारा भी कराया जा सकता है पंजीकरण. प्रधानमंत्री फसल बीमा योजना, आपकी फसलों का संपूर्ण सुरक्षा कवच. कृषि एवं किसान कल्याण मंत्रालय, भारत सरकार. ಈಗ ಕೇಳಿ ಹವಾಮಾನ ವರದಿ. ಭಾರತ ಹವಾಮಾನ ಬೆಂಗಳೂರು ವಿಭಾಗದ ಮುನ್ಸೂಚನೆಯಂತೆ ರಾಯಚೂರು ತಾಲೂಕಿನಲ್ಲಿ ಮುಂದಿನ 5 ದಿನಗಳಲ್ಲಿ ಅಲ್ಲಲ್ಲಿ ಮೋಡ ಕವಿದ ವಾತಾವರಣವಿರುವ ಸಂಭವವಿದ್ದು 2 ದಿನಗಳ ನಂತರ ಸಾಧಾರಣ ಮಧ್ಯಮ ಪ್ರಮಾಣದ ಮಳೆಯಾಗುವ ಸಾಧ್ಯತೆ ಇದೆ. ಗರಿಷ್ಠ ಉಷ್ಣಾಂಶ 32 ಡಿಗ್ರಿ ಸೆಲ್ಸಿಯಸ್ ಮತ್ತು ಕನಿಷ್ಠ ಉಷ್ಣಾಂಶ 23 ಡಿಗ್ರಿ ಸೆಲ್ಸಿಯಸ್ ಇರುವ ಸಾಧ್ಯತೆ ಇದೆ. ಅದೇ ರೀತಿ ಗರಿಷ್ಠ ಆರ್ದ್ರತೆಯ ಪ್ರಮಾಣ 75% ಮತ್ತು ಕನಿಷ್ಠ ಆರ್ದ್ರತೆಯು 42% ಇರುವ ಸಾಧ್ಯತೆ ಇದೆ. ಗಾಳಿಯ ವೇಗ 16 ಕಿಲೋಮೀಟರ್ ಪ್ರತಿ ಗಂಟೆಗೆ ಚಲಿಸುವ ಸಾಧ್ಯತೆ ಇದೆ. ಹವಾಮಾನ ವರದಿ ಕೇಳಿದರೆ ಹಿಪ್ಪು ನೇರಳೆ ತೋಟದಲ್ಲಿ ಬೇರುಕೊಳೆ ರೋಗವಿದ್ದಲ್ಲಿ ಜೈವಿಕ ಶಿಲೀಂಧ್ರ ನಾಶಕವಾದ ಟ್ರೈಕೋಡರ್ಮಾ ವಿರಿಡೆ ಅಥವಾ ಟ್ರೈಕೋಡರ್ಮಾ ಹರ್ಜೇನಿಯಂ 2 ಕೆಜಿ ಔಷಧವನ್ನು 200 ಕೆಜಿ ಸಗಣಿ ಗೊಬ್ಬರದಲ್ಲಿ ಬೆರೆಸಿ 50% ತೇವಾಂಶವಿರುವಂತೆ 3 ವಾರಗಳವರೆಗೆ ಕಾಪಾಡುವುದರಿಂದ ಜೈವಿಕ ಶಿಲೀಂಧ್ರ ನಾಶಕ ಬಳಕೆಗೆ ಸಿದ್ಧವಾಗುವುದು. ಹಿಪ್ಪು ನೇರಳೆಗೆ ಜಂತುಹುಳುವಿನ ಬಾಧೆಯನ್ನು ನಿವಾರಿಸಲು ಹಿಪ್ಪು ನೇರಳೆ ತೋಟಕ್ಕೆ 1 ಎಕರೆಗೆ 400 ಕೆಜಿ ಬೇವಿನ ಹಿಂಡಿ ಹಾಕುವುದರಿಂದ ಜಂತುಹುಳು ನಿಯಂತ್ರಣಕ್ಕೆ ಬರುತ್ತದೆ. ಈಗ ಕೇಳಿ ಪೇಟೆ ಧಾರಣೆ. ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳುಹಿಸಿಕೊಟ್ಟಿರುವ ದಿನದ ಪೇಟೆ ಧಾರಣೆ ಈ ರೀತಿಯಾಗಿದೆ. ರಾಯಚೂರು ಮಾರುಕಟ್ಟೆ ಹತ್ತಿ ಹೈಬ್ರಿಡ್ ಕನಿಷ್ಠ 9,500 ರೂಪಾಯಿಗಳಿಂದ ಗರಿಷ್ಠ 10,800 ರೂಪಾಯಿಗಳವರೆಗೆ. ಹೆಸರುಕಾಳು 4,623 ರೂಪಾಯಿಗಳಿಂದ 6,369 ರೂಪಾಯಿಗಳವರೆಗೆ. ಶೇಂಗಾ ಗುಂಗ್ರಿ 4,229 ರೂಪಾಯಿಗಳಿಂದ 5,401 ರೂಪಾಯಿಗಳವರೆಗೆ. ಈರುಳ್ಳಿ 370 ರೂಪಾಯಿಗಳಿಂದ 1,135 ರೂಪಾಯಿಗಳವರೆಗೆ. ಭತ್ತ ಸೋನಾ ಮಸೂರಿ 2,519 ರೂಪಾಯಿಗಳಿಂದ 2,651 ರೂಪಾಯಿಗಳವರೆಗೆ, ಸೂರ್ಯಕಾಂತಿ 3,502 ರೂಪಾಯಿಗಳಿಂದ 6,268 ರೂಪಾಯಿಗಳವರೆಗೆ, ಕೆಂಪು ತೊಗರಿ ಕನಿಷ್ಠ 4,600 ರೂಪಾಯಿಗಳಿಂದ ಗರಿಷ್ಠ 7,270 ರೂಪಾಯಿಗಳವರೆಗೆ, ಬಿಳಿ ತೊಗರಿ 5,319 ರೂಪಾಯಿಗಳು. ಈಗ ಕೇಳಿ ಸಿಂಧನೂರು ಮಾರುಕಟ್ಟೆ ಪೇಟೆ ಧಾರಣೆಯನ್ನ. ಒಣಮೆಣಸಿನಕಾಯಿ ಕನಿಷ್ಠ 12,000 ರೂಪಾಯಿಗಳಿಂದ ಗರಿಷ್ಠ 13,500 ರೂಪಾಯಿಗಳವರೆಗೆ, ಭತ್ತದ ಆರ್ಎನ್ಆರ್ ಹಳೆಯದು 2,180 ರೂಪಾಯಿಗಳಿಂದ 2,389 ರೂಪಾಯಿಗಳವರೆಗೆ,